ದುರ್ಭಿಕ್ಷಾ, ಕೃಷಿತೋ ನಾಸ್ತಿ ದುರ್ಭಿಕ್ಷಾ, ಕೃಷಿತೋ ನಾಸ್ತಿ ದುರ್ಭಿಕ್ಷಾ, ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಕೇಳುಗರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕಾಫಿ ಕನ್ನಡಿ ಮಾಲಿಕೆಯಲ್ಲಿ ಮಡಿಕೇರಿ ತಾಲೂಕು ಹಾಕತ್ತೂರುವಿನ ಅಮ್ಮತಂಡ ರತ್ತು ಬೆಳ್ಯಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಕೇಳಿ ಕಾರ್ಯಕ್ರಮ ಕಾಫಿ ಕನ್ನಡಿ. ರೈತ ಬಾಂಧವರೇ, ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆ ಕಾಫಿ. ಇಲ್ಲಿನ ಜನರನ್ನು ಬೆಳೆಸಿದ ಪೋಷಿಸಿದ ಬೆಳೆ ಇದು. ಲಕ್ಷಾಂತರ ಜನ ಕಾರ್ಮಿಕರಿಗೆ ಆಸರೆ ಕೊಟ್ಟಿರುವ ಕಾಫಿ ತೋಟಗಳು ಪರಿಸರದ ಹಿತಕ್ಕೆ ಪೂರಕವಾಗಿವೆ. ದಿನವೂ ನಾವು ಕನ್ನಡಿಯನ್ನು ನೋಡಿಕೊಳ್ಳುವಂತೆ ಕಾಫಿ ತೋಟಗಳನ್ನು ಸಂದರ್ಶಿಸಿಯೇ ಇಲ್ಲಿಯ ಜನ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳುಗರಿಗೆ ಉಪಯುಕ್ತ ವಿಚಾರಗಳನ್ನು ನೀಡಲಿದೆ. ಕೇಳುಗರೆ, ಮಡಿಕೇರಿ ತಾಲೂಕು ಹಾಕತ್ತೂರು ಗ್ರಾಮದ ಅಮ್ಮತಂಡ ರತ್ತು ಬೆಳ್ಯಪ್ಪ ಈ ರೈತರ ಜೊತೆಗೆ ನಾವು ಇವತ್ತು ಮಾತನಾಡ್ತಿದ್ವಿ. ನಮಸ್ಕಾರ ಬೆಳ್ಯಪ್ಪನವರೇ. ನಮಸ್ಕಾರ ಸರ್. ಏನು ಓದಿರೋದು ತಾವು? ಬಿಎ ಮತ್ತೆ ಹಾರ್ಟಿಕಲ್ಚರ್ ಡಿಪ್ಲೊಮಾ ಮಾಡಿದೀನಿ ಸರ್. ಓ, ಯಾವಾಗ ಬಿಎ ಮುಗಿಸಿದ್ದು? 94ಕ್ಕೆ ಸರ್. ಬಿಎ ಮುಗಿಸ್ಕೊಂಡು ನೇರವಾಗಿ ಕೃಷಿಗೆ ಬಂದ್ರೆ ಅಥವಾ ಏನಾದ್ರೂ ಬೇರೆ ಉದ್ಯೋಗ ಮಾಡಿದ್ರ? ಇಲ್ಲ ಇಲ್ಲ ಇಲ್ಲ, ಹಾರ್ಟಿಕಲ್ಚರ್ 2 ವರ್ಷದ ಡಿಪ್ಲೊಮಾ ಮಾಡಿದೆ. ಅಲ್ಲಿಂದ ನೇರವಾಗಿ ಕೃಷಿಗೆ. ಓಹೋ, ಉದ್ಯೋಗ ಏನಾದ್ರೂ ಹುಡುಕ್ಲಿಕ್ಕೆ ಹೋಗ್ಲಿಲ್ವಾ? ಏನಿಲ್ಲ ಸರ್, ಕೃಷಿಯೇ ಮಾಡ್ತಿದ್ದೀನಿ. ಕೃಷಿಗೆ ಬಂದು ಎಷ್ಟು ವರ್ಷ ಆದಂಗ ಆಯ್ತು? 25 ವರ್ಷ ಮೇಲೆ ಆಯ್ತು ಸರ್. ಪ್ರಾರಂಭದಲ್ಲಿ ನೀವು ಬಂದಾಗ ನಿಮ್ಮ ತೋಟದ್ದು, ನಿಮ್ಮ ಕೃಷಿದು ಹೇಗಿತ್ತು ಪರಿಸ್ಥಿತಿ, ಈಗ ಹೇಗಿದೆ ಅಂತ ಹೇಳ್ತೀರಿ? ಪ್ರಾರಂಭದಲ್ಲಿ ಏನಿರ್ಲಿಲ್ಲ ಸರ್, ಸ್ವಲ್ಪ ಕಷ್ಟನೇ ಇತ್ತು. ಎಲ್ಲ ಇತ್ತು ಅಂದ್ರೂ ಇಂಪ್ರೂವ್ಮೆಂಟ್ ಇರ್ಲಿಲ್ಲ. ಅಲ್ಲಿಂದ ಈಗ ಸ್ವಲ್ಪ ಸ್ವಲ್ಪ ಸ್ವಲ್ಪ ಆಗಿ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಬಂದಿದೆ. ಎಷ್ಟು ತೋಟ ಇತ್ತು ನೀವು ಈಗ ಬಂದಾಗ? ನಾನು ಫಸ್ಟ್ ಬರುವಾಗ ಬರಿ ಕಾಡಿತ್ತು ಸರ್, 1 ಎಕರೆ ಮಾಡಿದ್ರು ತಂದೆ. ಅದರಲ್ಲಿ ಹೊಸ ಗಿಡ, ಅಲ್ಲಿಂದ ನಾನೇ ಬಂದು ಎಲ್ಲ ಹೊಸದಾಗಿ ನಾನೇ ಮಾಡಿದೆ. ಒಂದ್ ರೀತಿ ನಿಮ್ಮ ಜೀವನವೇ ಶುರುವಾದಂಗ ಆಗಿದೆ ಅಲ್ವಾ? ಹೌದೌದೌದು. ಅಪ್ಪನು ಕೃಷಿಕರ ಅಲ್ವಾ? ಹೌದೌದೌದು ಸರ್. ನಮ್ಗೆ ಇಬ್ರು ಅಣ್ಣ ತಮ್ಮಂದ್ರು. ನಮ್ದು ಡಿವೈಡ್ ಆದಾಗ ಅಣ್ಣನಿಗೆ ಬೇರೆ ಹೋಯ್ತು, ನಾನು ಬೇರೆ ಬಂದೆ. ಅಲ್ಲಿ ಬಂದು ನಾನೆಲ್ಲ ಹೊಸದು ಮಾಡಿದೆ. ಅಣ್ಣನಿಗೆ ಎಲ್ಲ ಹಳೆ ತೋಟ ಹೋಯ್ತು, ನನಗೆ ಎಲ್ಲ ಹೊಸದು ಸಿಕ್ತು. ಸ್ವಲ್ಪ ರೋಡ್ ಸೈಡ್ ಅಲ್ಲಿ ಇದ್ದೀನಿ, ಟೌನ್ ಹತ್ರ. ಸರಿನೇ. ಮನೆಯಲ್ಲಿ ಯಾರ್ಯಾರಿದ್ದೀರಿ? ಮನೆಯಲ್ಲಿ ಮಿಸ್ಸಸ್, 2 ಮಕ್ಕಳು ಇದ್ದಾರೆ ಸರ್. ಈಗ ಒಟ್ಟು 8 ಎಕರೆ ತೋಟ ಇದೆ? ಈಗ ಟೋಟಲ್ 7 ಎಕರೆ ತೋಟ ಇದೆ, 3 ಎಕರೆ ಗದ್ದೆ ಇದೆ ಸರ್. 10 ಎಕರೆ ಅಲ್ವಾ? 10 ಎಕರೆ ಇದೆ ಟೋಟಲ್. ಮೊದಲು ಅರೇಬಿಕಾ ರೋಬಸ್ಟನ್ನು ಬೆಳೆದ್ರೆ ಅಥವಾ ಬರೀ ರೋಬಸ್ಟನ್ನು ಹಾಕೊಂಡು ಬಂದ್ರೆ? ರೋಬಸ್ಟ್ ರೋಬಸ್ಟ್ ಅರೇಬಿಕಾ ಹಾಕಿ ಅಲ್ವಾ? ಅರೇಬಿಕಾ ಸೈಡ್ ಸೈಡ್ ಇತ್ತು ಸರ್, ಅದೆಲ್ಲ ಮೇಂಟೆನೆನ್ಸ್ ಇಲ್ಲದೆಲ್ಲ ಹೋಗ್ಬಿಡ್ತಲ್ಲ. ರೋಬಸ್ಟನೆ ರೋಬಸ್ಟನೆ. ಯಾವ್ದು, ಓಲ್ಡ್ ರೋಬಸ್ಟ ಅಥವಾ ಬೇರೆ ಬೇರೆ ತಳಿ ಇದಾವಲ್ಲ? ಓಲ್ಡ್ ಪೆರಿಡಿಯಂ, ಸ್ವಲ್ಪ ಸ್ವಲ್ಪ ಕಾಂಜೆನ್ಸ್ ಇದೆ. ಎಲ್ಲ ನೀವೇ ಸಸಿ ಬೆಳೆಸಿದ್ದ? ಸಸಿ ತಂದಿದ್ದ? ನರ್ಸರಿ ಮಾಡಿ ಮಾಡಿ ಸರ್. ಹೌದಾ? ಬೀಜಗಳು ಎಲ್ಲಿಂದ ಸಿಕ್ಕು? ಬೀಜ ಇಲ್ಲಿ ಹತ್ರದಿಂದ ಒಳ್ಳೆ ಗಿಡ ತೋಟವನ್ನು ನೋಡಿ ಅಲ್ಲಿಂದ ತಂದಿದ್ದೀವಿ ಸರ್. ಹೌದಾ? ನಿಮ್ಮಲ್ಲೇ ಸಸಿಗಳನ್ನ ಬೆಳೆಸಿ ಹಾಕೊಳ್ಳೋದು ಅನುಕೂಲ, ಮತ್ತೆ ಖರ್ಚನು ಕಡಿಮೆ ಆಗುತ್ತೆ. ಒಳ್ಳೆ ಉತ್ತಮ, ಒಳ್ಳೆ ವೆರೈಟಿ ಸಿಗ್ತದೆ. ಏನು ಅಂತರದಲ್ಲಿ ಹಾಕೊಂಡಿದ್ರಿ ಕಾಫಿನ? ಅಲ್ಲ, 10 ಅಡಿಗೆ ಹಾಕಿದೀವಿ. ಹಾಕಿ ಎಷ್ಟು ವರ್ಷಕ್ಕೆ ನಿಮ್ಮಲ್ಲಿ ಫಸಲು ಶುರುವಾಯ್ತು ಬೆಳೆಯಪ್ಪನವ್ರೆ? 5 ವರ್ಷಕ್ಕೆ ಸರ್. ಈಗ ಹಾಕಿದ ಗಿಡಗಳೆಲ್ಲವೂ ಚೆನ್ನಾಗಿ ಬೆಳೆದು ಫಸಲು ಕೊಡ್ತದವೆ. ರೋಬಸ್ಟದಲ್ಲಿ ಸಾಮಾನ್ಯವಾಗಿ ಹಾಕಿದ ಎಲ್ಲಾ ಗಿಡಗಳನ್ನು ಒಂದೇ ತರ ಇರಲ್ಲ, ಸರಿಯಾಗಿ ಫಸಲು ಕೊಡೋದಿಲ್ಲ. ಎಲ್ಲ ಗಿಡಗಳು ಡಿಫ್ರೆನ್ಸ್ ಆಗಿರ್ತದೆ, ಬೇರೆ ಬೇರೆ ವೆರೈಟಿ, ಸೆಪರೇಟ್ ಸೆಪರೇಟ್ ಇರ್ತದೆ. ಒಂದೊಂದು ಜಾಸ್ತಿ ಫಸಲು ಕೊಡ್ತದೆ, ಒಂದೊಂದು ಕಮ್ಮಿ. ಒಂದೊಂದು ಒಂದು ವರ್ಷ ಫಸಲು ಕೊಟ್ಟರೆ ಇನ್ನೊಂದು ವರ್ಷ ಕೊಡೋದಿಲ್ಲ, ಆ ವೆರೈಟಿ ಎಲ್ಲ ಇದೆ ಮಿಕ್ಸ್. ಸರಿನೇ. 7 ಎಕರೆಯಲ್ಲಿ ಎಷ್ಟು ಇಳುವರಿ ಬರ್ತಾ ಇದೆ ತಮಗೆ? ಅವರೇಜ್ ಎಕರೆಗೆ 25 ಬ್ಯಾಗ್ ಬರ್ತದೆ. ಯಾವ್ದು ನೆರಳಿನ ಮರಗಳನ್ನ ಬೆಳೆಸಿಕೊಂಡಿದ್ರಿ? ನೆರಳಿನ ಮರ, ಕಾದ ಮರ ತುಂಬಾ ಇದೆ ಸರ್. ಅದರ ನಡುವಲ್ಲಿ ಬಲ್ಜಿ, ಕಾಡು ಮರ, ಹಲಸು, ನೇರಳೆ, ಬಿಟಿ, ಅದೆಲ್ಲ ಇದೆ. ಹಾಲ್ವಾಣನು ಇರಬೇಕು ಅಲ್ವಾ? ಹಾಲ್ವಾಣ ಇದೆ, ಸಿಲ್ವರ್ ಇದೆ. ಸರಿ. ಗೊಬ್ಬರ ಗಿಡ, ಗ್ಲಿಸಿಡೇರಿಯಾ. ಗ್ಲಿಸಿಡಿಯಾನ ಎಷ್ಟು ಹಾಕೊಂಡಿದ್ರಿ? ಅದೇ ಈಗ ಹಾಕೊಂಡಿದ್ದೀನಿ, ಪಾನೊಳಕ್ಕೆ ಎಲ್ಲ ಕಾಯಿಲೆ ಬಂದೆಲ್ಲ ಹೋಗ್ತಾ ಇದೆ. ಅದೀಗ ಗ್ಲಿಸಿಡೇರಿಕೆ ಮೆಣಸು ಹಾಕ್ತಿದ್ದೀನಿ. ಗ್ಲಿಸಿಡಿಯಾಕೆ ಕಾಯಿಲೆ ಬರಲ್ಲ, ಗಟ್ಟಿ ಅಂತ ಅನ್ಕೊಂಡು ಹೇಳ್ತೀರಾ? ಅದಕ್ಕೆ ಏನ್ ತೊಂದ್ರೆ ಇಲ್ಲ ಅದು. ಹಾಗೆ ಹಾಗೆ. ಎಲ್ಲಿ ನೋಡಿದ್ರಿ? ಈಗೆಲ್ಲ ತೋಟದಲ್ಲಿ ಎಲ್ಲರಿಗ ಸ್ಟಾರ್ಟ್ ಮಾಡಿದಾರೆ ಸರ್ ಗ್ಲಿಸಿಡೇರಿಯಾ. ಹೌದಾ? ಹೌದೌದು, ಅದೆಲ್ಲ ಗೊಬ್ಬರ ಆಗ್ತದೆ. ಗಟ್ಟಿ ಸ್ವಲ್ಪ, ಒಂದು 5-6 ವರ್ಷಕ್ಕೆ ಹಿಂದೆ ವೆನಿಲಾ ಮಾಡಿದೆ ಗ್ಲಿಸಿಡೇರಿಯಾದಲ್ಲಿ, ಅದಕ್ಕೆ ಚೆನ್ನಾಗಿ ಹಬ್ಬುತ್ತಿದ್ದೆ. ಓಹೋ, ಈಗ ಅದೆಲ್ಲ ಕಾಯಿಲೆ ಬಂದೆಲ್ಲ ಹೋಯ್ತಲ್ಲ. ವೆನಿಲ್ಲ ಸ್ವಲ್ಪನೇ ಇಲ್ವಾ? ಯಾವ್ದಿಲ್ಲ ಸಿಗ. ಇನ್ನು ತೋಟದಲ್ಲಿ ಹಣ್ಣಿನ ಬೆಳೆಗಳು, ಗಿಡಗಳು? ಕಿತ್ತಳೆ ಇದೆ, ಬಟರ್ ಫ್ರೂಟ್ ಇದೆ, ಸಪೋಟ, ಮಾವು, ಹಲಸು ಎಲ್ಲ ಇದೆ. ಕಿತ್ತಳೆ ಎಷ್ಟು ಗಿಡಗಳಿದಾವೆ? ಕಿತ್ತಳೆ ಗಿಡ ಇರ್ಲಿಕ್ಕೆ ಒಂದು 100 ಆಯ್ತಿದೆ ಸರ್. ಒಂದ್ ವರ್ಷ ಫಸಲು ಕೊಟ್ರೆ ಇನ್ನು ಫಸಲೇ ಇಲ್ಲ. ಕಾಯಿಲೆ ಬಂದು ಒಂದ್ ವರ್ಷ ಚೆನ್ನಾಗಿ ಫಸಲು ಕೊಟ್ಟು ಅಲ್ಲಿಂದ ಸೈಜೇ ಕಮ್ಮಿ ಆಗ್ಬಿಡ್ತೀವಿ. ಈಗ ಲೆಕ್ಕಕ್ಕಿಲ್ಲ ಅಷ್ಟೊಂದು. ಒಂದು ವರ್ಷ ಸಿಕ್ಕಿದ್ರೆ ಸಿಗೋದಿಲ್ಲ ಇನ್ನೊಂದು ವರ್ಷ. ಬಟರ್ ಫ್ರೂಟ್ ಪರವಲ್ವಾ? ಬಟರ್ ಫ್ರೂಟ್ ಪರ ಸರ್, ಚೆನ್ನಾಗಿದೆ. ಪ್ಯಾಷನ್ ಫ್ರೂಟ್ ಸುಮಾರು ಬಳ್ಳಿ ಇದೆ. ಪ್ಯಾಷನ್ ಫ್ರೂಟ್ ಬಳ್ಳಿ ಅಂದ್ರೆ ಮರಗಳಿಗೆ ಹಬ್ಬಿದ್ಯಾ ಅಥವಾ? ಎಲ್ಲ ಮರಗಳಿಗೆ ಬಿಟ್ಟಿದ್ದೀನಿ. ಎಷ್ಟು ಬಳ್ಳಿಗಳು ಇರ್ಬೋದು? 15 ಬಳ್ಳಿ ಇದೆ ಸರ್. ಹೌದಾ? ವಿಶಾಲವಾಗಿ ಹಬ್ಕೊಂಡ್ಬಿಟ್ಟಿದವ? ಹೌದೌದೌದೌದು, ಅದು ಸ್ವಲ್ಪ ನಮ್ಗೆ ಬಾವಳಿಗಳದ್ದು ಕಾಟ ಜಾಸ್ತಿ. ಈಗ ಒಳ್ಳೆ ಹಣ್ಣಾಗ್ತಾ ಇದೆ, ಈಗ ಒಳ್ಳೆ ರೇಟ್ ಇದೆ. ಬಾವಲಿಗಳು ಸಿಗೋದಿಲ್ಲ ಸಸ್ಯ ಹಣ್ಣು. ಎಂತದ ಹಳದಿ ಬಣ್ಣದ್ದಾ ಎಂತದ್ದು? ಎರಡಿದೆ, ಹಳದಿ ಇದೆ, ಕೆಂಪದ ಇದೆ. ಹಳದಿಗೂ ಮತ್ತು ಕೆಂಪದಕ್ಕೂ ಏನ್ ವ್ಯತ್ಯಾಸ ಅನಿಸುತ್ತೆ? ಹಳದಿ ಸ್ವಲ್ಪ ಹುಳಿ ಜಾಸ್ತಿ, ಇದು ಸ್ವಲ್ಪ ಸ್ವೀಟ್ ಕೆಂಪು ಸರ. ಹಣ್ಣು ಬಿದ್ದವನ ಆರಿಸ್ಕೊಂತೀರಾ ಅಥವಾ ಹೇಗೆ? ಬಿದ್ದೆ, ಮರದಲ್ಲೇ ಕೊಯ್ಲಿಕ್ಕೆ ಕಷ್ಟ. ಎಷ್ಟು ವರ್ಷದಿಂದ ಇದಾವೆ ಪ್ಯಾಷನ್ ಫ್ರೂಟ್ ಬಳ್ಳಿ? ಒಂದು 10 ವರ್ಷದಿಂದ ಇದೆ ಸರ್. ಮಾರಾಟ ಚೆನ್ನಾಗಿ ಆಗ್ತಾ ಇದೆಯಾ? ಹೌದು, ನಾವು ಜ್ಯೂಸ್ ಮಾಡ್ತೀವಿ ಮತ್ತೆ ವೈನ್ ಮಾಡ್ತೀವಿ. ಜಾಸ್ತಿ ಆದಾಗ ಮಾರ್ಕೆಟ್ ಗೆ ಕೊಡ್ತೀನಿ. ಹೌದಾ? ಹಣ್ಣನ್ನ ಮಾರಾಟ ಮಾಡ್ತೀರಿ, ಹಾಗೆ ಜ್ಯೂಸ್ ಮಾಡ್ತೀರಿ? ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಬರ್ತದೆ ಫಸಲು, ಆಗ ಮಾರ್ಕೆಟ್ ಅಲ್ಲಿ ಕೊಡ್ತೀನಿ. 30-40 ರೂಪಾಯಿ ಸಿಗ್ತದೆ ಕೆಜಿಗೆ. ಎಲ್ಲಿ ಮಾರ್ಕೆಟ್ ಅಂತಂದ್ರೆ? ಮಡಿಕೇರಿ ಸರ್. ಮಡಿಕೇರಿಗೆ ತಂದು ಕೊಟ್ಟು ಹೋಗ್ತೀರಿ? ಹೌದೌದು. ಮತ್ತೆ ಜ್ಯೂಸ್ ಮಾಡಿ ಇಟ್ಟು ಮಾರಾಟ ಮಾಡ್ತೀರಾ? ಜ್ಯೂಸ್ ಮಾಡಿ ಮಾಡ್ತೀವಿ. ಒಂದು 10-12 ಬಳ್ಳಿಗಳು ಚೆನ್ನಾಗಿ ಹರಡ್ಕೊಂಡ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನಿಮ್ಗೆ ಒಳ್ಳೆ ಆದಾಯ ಸರ್. ಫ್ಯಾಷನ್ ಫ್ರೂಟ್ ಖರ್ಚಿಲ್ಲ, ಖರ್ಚಿಲ್ಲದ ಆದಾಯ ಬರ್ತದೆ. ಹೇಗೆ ವರ್ಷಕ್ಕೆ ಒಂದು 10 ಬಳ್ಳಿಗಳಿಂದ ಏನ್ ಸಿಗ್ತಾ ಇದೆ ನಮಗೆ? 1,000-1,500 ಕೆಜಿ ಸಿಗ್ತದೆ. ಅಂದ್ರೆ 600 ಸಮಯ ಬಿಟ್ರೆ ಮತ್ತಿನ್ನೇನು ಬೇರೆ ಏನ್ ಕೆಲಸ ಇಲ್ಲ? ಆರ್ಸಿ ಅದನ್ನು ಕ್ಲೀನ್ ಮಾಡುದು ಅಷ್ಟೇ ಮಳೆಗಾಲದಲ್ಲಿ, ಬೇರೆ ಯಾವ ಕೆಲಸ ಇಲ್ಲ. ಅಂದ್ರೆ ಒಂದು 25-30-40 ಸಾವಿರ ತನಕ ದುಡ್ಡು ಸಿಗುತ್ತೆ? ಸಿಗ್ತದೆ ಸಿಗ್ತದೆ ಸರ್. ವೈನ್ ಮಾಡ್ತೀವಿ ನಾವು ಸ್ವಲ್ಪ, ವೈನ್ ಅಲ್ಲಿ ಸ್ವಲ್ಪ ದುಡ್ಡು ಆಗ್ತದೆ. ಎಂತೆಂತ ಮರಗಳಿಗೆ ಹಬ್ಬಿದೆ? ಅದು ಪಾಲವಣ ಮತ್ತೆ ಕಾಚಿಪುಳಿ ಮರ ನಮ್ಮಲ್ಲಿ ಸುಮಾರಿದೆ ಸರ್. ಅದಕ್ಕೆಲ್ಲ ಬಿಟ್ಟಿದ್ದೀನಿ ನಾನು, ಪ್ರೊಸೆಸಿಂಗ್ ಮಾಡ್ತಿದ್ದೀನಿ ಕಾಚಿಪುಳಿದು. ಮೈಸೂರು ಸೇಫ್ಟಿಯರ್ ಇಂದ ಟ್ರೈನಿಂಗ್ ತಗೊಂಡು ಲೈಸೆನ್ಸ್ ಎಲ್ಲ ಮಾಡಿಸಿ ಮಾಡ್ತಿದ್ದೀನಿ ಸರ್. ಅದೊಂದು 10-15 ವರ್ಷ ಆಯ್ತು. ಎಷ್ಟು ಮರಗಳಿದಾವೆ ಕಾಚಿಪುಳಿ? ನ್ಯಾಚುರಲ್ ಆಗಿ ಒಂದು 20 ಮರ ಇದೆ, ಅದ್ರಲ್ಲಿ ಒಂದು 10-15 ಫಸಲು, ಸಣ್ಣ ಸಣ್ಣ ಮರಗಳು ತುಂಬಾ ಇದೆ ಸರ್. ಮತ್ತೆ ನಾನು ಹೊರಗಡೆಯಿಂದೆಲ್ಲ ಪರ್ಚೇಸ್ ಮಾಡ್ತಿದ್ದೀನಿ ಕಾಚಿಪುಳಿ. ಕಾಚಂಪುಳಿ ನಿಮ್ಮಲ್ಲೇ ಮಾರಾಟ ಆಗುತ್ತೆ, ಮತ್ತೆ ಇಟ್ಟರು ಬೇಗ ಹಾಳಾಗಲ್ಲಲ್ವಾ? ಹೌದೌದೌದು, ಎಷ್ಟು ವರ್ಷ ಬಿದ್ರು ಹಾಗೆ ಇರ್ತದೆ, ಹಾಳಾಗೋದಿಲ್ಲ. ಯಾವ್ದಕ್ಕೆ ಉಪಯೋಗಿಸ್ಕೊಳ್ತೀರಿ ನೀವೆಲ್ಲ ಅಥವಾ ಬೇರೆಯವ್ರು ಯಾವ್ದಕ್ಕೆ ಬಳಕೆ ಮಾಡ್ಕೊಳ್ತಾರೆ? ಅದು ಮೀನು ಸಾರಿಗೆ ಜಾಸ್ತಿ, ಮತ್ತೆ ಮೈಸೂರು ಬೆಂಗಳೂರೆಲ್ಲ ಅದು ಮೆಡಿಸಿನ್ಗೆ ತಗೊಂಡು ಹೋಗ್ತಾರೆ. ಕೊಡಗಿನಲ್ಲಿ ಕಾಚಂಪುಳಿ ಸಾಕಷ್ಟು ಜನ ಬಳಕೆ ಮಾಡ್ಕೊಳ್ತಾರೆ. ಪಕ್ಕದ ಕೇರಳಕ್ಕೂ ಹೋಗುತ್ತೇನೋ ಅಲ್ವಾ? ಕೇರಳಕ್ಕೆ ಹೋಗ್ತೀವಿ, ಕೇರಳಕ್ಕೆ ಸಿಪ್ಪೆ ಸರ್. ವಿನೆಗರ್ ಕೇರಳದಲ್ಲಿ ಕಮ್ಮಿ, ಅವರು ಬರೀ ಸಿಪ್ಪೆಗೆ ಮಾಡ್ತಿದ್ದಾರೆ. ಪ್ಯಾಷನ್ ಫ್ರೂಟ್ ಒಂದ್ ಸಾರಿ ಬಳ್ಳಿ ಬೆಳೀತಂತಂದ್ರೆ ಅದೇನು ಎಷ್ಟು ವರ್ಷ ಇರುತ್ತಂತ? ಇರ್ತದೆ, ಒಂದು 10-15 ವರ್ಷಕ್ಕೆ ಗ್ಯಾರಂಟಿ. ಆಗಿಂದಾಗಿ ನೀರ್ ಕೊಟ್ಕೊಂಡು ಗೊಬ್ಬರ ಕೊಟ್ಕೊಂಡು ಕಾಪಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತದೆ. ನಾವು ಅದಕ್ಕೆ ಏನಿಲ್ಲ, ನ್ಯಾಚುರಲ್ ಆಗಿ ಬರ್ತಾ ಇದೆ ಅದು. ನೆರಳಿದ್ದಕ್ಕೆ ಚೆನ್ನಾಗಿ ಬರ್ತಾ ಇದೆ. ಮರದ ಮೇಲೆಲ್ಲ ಹರಡಿಕೊಂಡ್ರೆ ಮರಕ್ಕೆ ತೊಂದರೆ ಆಗೋದಿಲ್ವಾ? ಇಲ್ಲ ಇಲ್ಲ, ಏನಿಲ್ಲ ತೊಂದರೆ ಇಲ್ಲ ಸರ್, ಕಾಡು ಮರಕ್ಕೆ ಏನಿಲ್ಲ, ಏನ್ ತೊಂದರೆ ಆಗಲ್ಲ, ಅಂತ ಸಮಸ್ಯೆ ಆಗುದಿಲ್ಲ. ತೋಟದೊಳಗಿದ್ರೆ ಕಷ್ಟ, ಬೇರೆ ಸೈಡ್ ಹಾಕೊಂಡ್ರೆ ಒಳ್ಳೇದು. ಸರಿನಾ ಸರಿನಾ. ಮತ್ತೆ ನಾವು ಗದ್ದೆಲಿ ಒಂದ್ ಎಕರೆ ಶೇಡ್ ನೆಟ್ ಮಾಡಿ ತರಕಾರಿ ಮಾಡ್ತಿದ್ದೀನಿ ಸರ್. ಹೌದಾ, ಏನ್ ತರಕಾರಿ ಬೆಳಿತೀರಿ? ಫಸ್ಟ್ ಬ್ರೋಕೊಲಿ ಬೆಳೆದ್ರೆ, ಅಲ್ಲಿಂದ ಬೀನ್ಸ್ ಹಾಕಿದೆ. ಈಗ ಮಾರ್ಕೆಟ್ ಎಲ್ಲ ಈ ಲಾಕ್ ಡೌನ್ ಆಗಿ ಎಲ್ಲ ಲಾಸ್ ಆಯ್ತು ಸ್ವಲ್ಪ. ಈಗ ಏಲಕ್ಕಿ ಹಾಕಿದ್ದೀನಿ ಸರ್. ಹೊಸದಾಗಿ ಗಿಡ ಹಾಕಿದೀನಿ. ಈಗ ಶೇಡ್ ನೆಟ್ ನಲ್ಲಿ ಏಲಕ್ಕಿಯನ್ನು ಹಾಕೊಂಡಿದ್ದಾರೆ. ಹೌದೌದೌದು, ಬೇರೆ ಏನು ಆಗೋದಿಲ್ಲ. ಅದು ಮಳೆಗಾಲದಲ್ಲಿ ಬರೀ ಕಷ್ಟ ತರಕಾರಿ ಮಾಡ್ಲಿಕ್ಕೆ. ಗ್ರೀನ್ ಹೌಸ್ ಆದ್ರೆ ಒಳ್ಳೇದು ಸರ್. ಒಂದು ಎಕರೆ ಪ್ರದೇಶದಲ್ಲಿ ಶೆಡ್ ನೆಟ್ ಅನ್ನ ಹಾಕಿ ಈಗ ಏಲಕ್ಕಿ ಬೆಳಿಲಿಕ್ಕೆ ಹೊರಟಿದ್ದೀರಿ. ಹೌದೌದು. ಎಷ್ಟಾಯ್ತು ಒಂದ್ ಎಕರೆಗೆ ಶೆಡ್ ನೆಟ್ ಮಾಡ್ಲಿಕ್ಕೆ? ಸೊಸೈಟಿ ಮೆಂಬರ್ಸ್ ಮಾಡಿದ್ದಾರೆ ಹಾಸ್ಪಿಟಲಿ, ಫೇವರ್ಸ್ ಅಂತೇಳಿ ಒಂದು ಸಾವಯವ ಕೃಷಿ ಸೊಸೈಟಿ ಇದೆ. ಹೌದು, ಅದ್ರ ಮೆಂಬರ್. ಅವ್ರ ತ್ರೂ ಮಡಿಕೇರಿ ತಾಲೂಕಲ್ಲಿ ಮೂರು ಜನ ಮಾಡಿದೀವಿ. ಈಗ ಏಲಕ್ಕಿ ಹಾಕಿದೀನಿ. ಸರಿಯಾಗಿ ಖರೀದಿ ನಡೀಲಿಲ್ವಾ? ಚೆನ್ನಾಗಿ ಫಸಲು ಬಂತು ನಮ್ಗೆ. ಬ್ರೋಕೊಲಿ ಒಂದು 1000 ಕೆಜಿ ಆಯ್ತು, ಅವರು ಪೇಮೆಂಟೇ ಮಾಡ್ಲಿಲ್ಲ ಸರ್. ಸರಿ, ಹಾಗಾಗಿ ಲಾಸ್ ಆಗ್ಬಿಡ್ತು. ಎಷ್ಟು ಬಂಡವಾಳ ಹಾಕಿದ್ರಿ ಶೆಡ್ ನೆಟ್ಗೆ? 8 ಲಕ್ಷ ಸರ್. 4 ಲಕ್ಷ ಸಬ್ಸಿಡಿ ಅಂತ ಹೇಳಿದ್ರು, ನಮ್ಗೆ ಸಿಕ್ಕಿದ್ ಬರೀ 3 ಲಕ್ಷ ಮಾತ್ರ. ಓಹೋಹೋ, ಸರಿನಾ. ಏನೇನೋ ವ್ಯತ್ಯಾಸಗಳು ಆಗ್ತವೆ. ಹೌದೌದೌದು. 3 ಎಕರೆ ಪ್ರದೇಶದಲ್ಲಿ ನೀವು ಭತ್ತ ಬೆಳಿತದ್ರಿ, ಈಗ 1 ಎಕರೆಯಲ್ಲಿ ಶೆಡ್ ನೆಟ್ ಹಾಕೊಂಡಿದ್ರಿ, ಇನ್ನೆರಡು ಎಕರೆಯಲ್ಲಿ ಭತ್ತ ಅಲ್ವಾ? 2 ಎಕರೆಯಲ್ಲಿ ಭತ್ತ ಬೆಳಿತೀವಿ. ಯಾವ ತಳಿ ಹಾಕೊಳ್ತೀರಿ? ನಾವು ರಾಜಮುಡಿ ಬೆಳೆಯೋದು. ರಾಜಮುಡಿ ಎಷ್ಟು ವರ್ಷದಿಂದ ಬೆಳಿತದ್ರಿ? 15 ವರ್ಷದಿಂದ ಹಾಕಿದೀನಿ. ಬಿಕೇರಿ ಅಥವಾ ಬೇರೆ ತಳಿ ಭತ್ತವನ್ನು ಬೆಳೆಯಲ್ವಾ? ಇದು ಸ್ವಲ್ಪ ಡಿಮಾಂಡ್ ಜಾಸ್ತಿ ಅಂತ ಹೇಳಿ ಬೆಳೆಯೋದು, ಅಂದ್ರೆ ಇಳುವರಿ ಕಮ್ಮಿ ಸಹ ಇದ್ರಲ್ಲಿ ರಾಜಮುಡಿಯಲ್ಲಿ. ಹೌದು, ಬೆಲೆ ಜಾಸ್ತಿ ಸಿಗ್ತದೆ ಅಷ್ಟೇ, ಕಮ್ಮಿ. ದನಗಳಿಗೆ ಹುಲ್ಲಿಗಾಗಿ ಬೆಳೆಯೋದಷ್ಟೇ. ಇದು ಸ್ವಲ್ಪ ಎತ್ತರ ಬರ್ತದೆ, ಮತ್ತೆ ಇದು ಊಟಕ್ಕೆಲ್ಲ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ. ಹೌದು, ಇಲ್ಲಿ 3 ವೆರೈಟಿ ಇದೆ, ನಮ್ದು ಸ್ವಲ್ಪ ಸಣ್ಣ ವೆರೈಟಿ. ಆಗಿಂದಾಗೆ ಬಿತ್ತನೆಯನ್ನ ಬದಲಾವಣೆ ಮಾಡ್ತಿರ್ತೀರ? ಮಾಡ್ತಾ ಇರ್ತೀವಿ. ಡ್ರಮ್ ಸೀಡರ್ ನ ಉಪಯೋಗಿಸ್ಕೊಳ್ಳೋದು ಅಥವಾ ಇನ್ನು ಬೇರೆ ಬೇರೆ ರೀತಿಯಲ್ಲಿ? ವರ್ಷ ಮಿಷಿನ್ ನಾಟಿ ಮಾಡಿದೆ. ಆ ವರ್ಷ ನಾನು ಬಾಸ್ಮತಿ ಮಾಡಿದೆ 1 ವರ್ಷ. ಅದು ಮಳೆಯಲ್ಲಿ ಫುಲ್ ಲಾಸ್ ಆಗ್ಬಿಡ್ತು. ಒಳ್ಳೆ ಕೊಯ್ಲು ಟೈಮ್ ಅಲ್ಲಿ ಮಳೆ ಬಂದ್ಬಿಡ್ತು. ಹಾಗಾಗಿ ಫುಲ್ ಲಾಸ್ ಆಗ್ಬಿಡ್ತು. ಬಾಸುಮತಿನೂ ಬೆಳೆದಿದ್ರಿ, ಕೈ ಕೊಡ್ತು. ಅಲ್ಲಿಂದ ಅದನ್ನ ಬಿಟ್ಟು ಈಗ ರಾಜಮುಡಿ ಬೆಳೆಸಿ. ರಾಜಮುಡಿನೇ ಬೆಳ್ಕೊಂಡು ಹೋಗ್ತಾ ಇದ್ರಿ. ದನಕರುಗಳಿಗೆ ಒಳ್ಳೆ ಮೇವಾಗುತ್ತೆ ಅಲ್ವಾ? ಹೌದೌದೌದೌದು. ಎಷ್ಟು ಹಸುಗಳನ್ನ ಇಟ್ಕೊಂಡಿದ್ರಿ? 2 ಹಸು ಇದೆ ಸರ್. ಯಾವಾಗ್ಲೂ 2 ಹಸು ಹಾಲಿಂಡವ್ ಇರ್ತಾವ? ಹೌದೌದು, ಇಲ್ಲಿ ಡೈರಿ ಇತ್ತು ಕಗ್ಗೋಡಲ್ಲಿ, ಅದು ಈಗ ಮುಚ್ಚಿ ನಮಗೆ ಭಾರಿ ತೊಂದರೆ ಈಗ ಹಾಲಿಗೆ. ಹಾಲು ಯಾರು ತೆಗಿಯೋರೇ ಇಲ್ಲ ಇಲ್ಲಿ ಹತ್ರದಲ್ಲಿ. ಮತ್ತೇನ್ ಮಾಡ್ತೀರಿ? ಈಗ ನಾವು ಮನೆಯಲ್ಲಿ ಖರ್ಚು ಮಾಡಿ ಮತ್ತೆ ನಾಯಿಗಳಿಗೆ ಕೊಡೋದಷ್ಟು. ಮತ್ತೆ ಬೆಣ್ಣೆ ತುಪ್ಪನು ಮಾಡ್ಕೊಂತೀರಾ? ಅದು ಮಾಡ್ಕೊಳ್ತೀವಿ, ಮಜ್ಜಿಗೆ ಅದು ಮಾಡ್ಕೊಂಡು. ಹೌದು, ಬಾಕಿ ಎಲ್ಲ ವೇಸ್ಟ್ ಆಗ್ತದೆ. ಯಾಕೆ ತೆಗೆದ್ರಂತೆ ಡೈರಿ? ಗೊತ್ತಿಲ್ಲ ಸರ್, ಏನೋ ಲಾಸ್ ಆಯ್ತು ಅಂತ ಹೇಳಿ ಮುಚ್ಚಿಬಿಟ್ರು. ಹಾಗೆ. ಅಲ್ಲಿ ಸ್ಥಳೀಯವಾಗಿ ಜನ ತೆಗೆದುಕೊಳ್ಳೋರಿಲ್ವಾ ಹಾಲು? ಇಲ್ಲ ಸರ್, ಎಲ್ಲ ಪ್ಯಾಕೆಟ್ ಯೂಸ್ ಮಾಡ್ತಾರೆ. ಪ್ಯಾಕೆಟ್ ಹಾಲಿಗೆ ಮಾರು ಹೋಗ್ತಾರೆ. ಹೌದೌದು, ಅದೇ ಅವರಿಗೆ ಟೇಸ್ಟ್ ಜಾಸ್ತಿ. ರೈತರಿಗೆ ಹಸುಗಳು ಇದ್ರೆ ಅನುಕೂಲನೇ, ಈ ದನಕರುಗಳು ಇದ್ರೆ ಸಗಣಿ ಸಿಗುತ್ತೆ, ಗಂಜಲ ಸಿಗುತ್ತೆ. ಹೌದು, ನಮ್ಗೆ ಗೋಬರ್ ಗ್ಯಾಸ್ ಇದೆ. ಗೋಬರ್ ಗ್ಯಾಸ್ ಎಷ್ಟು ವರ್ಷ ಆಯ್ತು ಮಾಡಿಸಿ? ಅದು 25 ವರ್ಷ ಆಯ್ತು. ಚೆನ್ನಾಗಿ ಇಟ್ಕೊಂಡಿದ್ರಿ? ಚೆನ್ನಾಗಿದೆ. ದಿನನಿತ್ಯ ಅಡಿಗೆಯನ್ನ ಅದರಲ್ಲೇ ಮಾಡ್ಕೊಂತೀರಾ? ಹೌದೌದೌದೌದು. ಗ್ಯಾಸ್ ಸಿಲಿಂಡರ್ ಅಪರೂಪ ಅನ್ಸುತ್ತೆ ಬಳಸೋದು. ಗ್ಯಾಸ್ ಸಿಲಿಂಡರ್ ಬೇಕಾಗ್ತದೆ ಸರ್, ಇದು ಹಾಲು ಕಾಯಿಸ್ಲಿಕ್ಕೆ ತುಂಬಾ ಖರ್ಚಾಗ್ಬಿಡ್ತದೆ. ಗ್ಯಾಸ್ ಸಿಲಿಂಡರ್ ಸ್ವಲ್ಪ ಯೂಸ್ ಮಾಡ್ತೀವಿ. ಗೋಬರ್ ಅನಿಲ ಘಟಕ ಡ್ರಮ್ ಆದ್ರಿಂದ ಅಥವಾ ದೀನಬಂಧು ಒಳಗಡೆ ಸಿಮೆಂಟ್ ಇಂದು? ಹೌದೌದೌದು, ಮಣ್ಣೊಳಗೆ. ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಅನುಕೂಲ ಮಾಡ್ಕೊಂಡಿದ್ರೆ ಏನ್ ತೊಂದರೆ ಇಲ್ಲ. ಇನ್ನು ಹಂದಿಗಳು ಕೋಳಿಗಳು ಇವನ್ನೆಲ್ಲ ಸಾಕೊಂಡು ಬಂದಿದ್ರೆ? ಕೋಳಿ ಯಾವ್ದಿಲ್ಲ ಸರ್. ಸಾಕ್ತಾ ಇದ್ರೆ 10 ವರ್ಷಕ್ಕಿಂತ ಸಾಕ್ತಿದ್ದೆ, ಈಗ ಬಿಟ್ಟಿದೆಲ್ಲ ಬೇಡ ಅಂತೇಳಿ. ಅಂದ್ರೆ ರೈತರು ಎಷ್ಟೊಂದು ಕೆಲಸಗಳನ್ನ ಮಾಡಬಹುದಲ್ವಾ? ಹೌದು, ರೈತರಿಗೆ ಪುರುಸತೆ ಇರೋದಿಲ್ಲ, ಎಲ್ಲ ಮಾಡಬಹುದು. ಇನ್ನೂ ಹಚ್ಚಿಕೊಂಡ್ರೆ ಏನ್ ನಿದ್ದೆ ಮಾಡೋಕ್ಕೂ ಸಮಯ ಇಲ್ಲ ನಾವು ತರ ಹೇಳ್ತಾರೆ. ಹೌದು. 10 ಎಕರೆಯಲ್ಲಿ ಏನೆಲ್ಲ ನೀವು ಮಾಡ್ಲಿಕ್ಕೆ ಹೊರಟಿದಿರಿ, ಬೆಳವಣಿಗೆನೂ ಆಗಿದಿರಿ ಅಲ್ವಾ? ಹೌದೌದು, ನಾವು ಕೃಷಿಯಿಂದ ಬೆಳವಣಿಗೆ ಆಗಿದೆ. 25 ವರ್ಷಗಳಲ್ಲಿ ನೀವು ಪದವಿ ಮಾಡ್ಕೊಂಡು ಕೃಷಿಗೆ ಹೋದ್ಮೇಲೆ ಹೇಗೆ ಬೆಳವಣಿಗೆ ಆಗಿದೀನಿ ಅಂತ ಒಂದ್ಸಾರಿ ಪಟ್ಟಿ ಮಾಡ್ಕೊಂತ ಹೋದ್ರೆ ಖುಷಿ ಆಗ್ತದೆ ಅಲ್ವಾ? ಹೌದೌದೌದು. ಕೇವಲ 1 ಎಕರೆ 2 ಎಕರೆ ಇದ್ದ ತೋಟ ಇವತ್ತು 7 ಎಕರೆ ಆಯ್ತು. ನೀವು ಪ್ರಾರಂಭದಲ್ಲಿ ಕೃಷಿಗೆ ಹೋದಾಗ ಎಷ್ಟು ಕಾಫಿ ಇಳುವರಿ ಸಿಗ್ತಾ ಇತ್ತು? ಆಗ ಭಾರಿ ಕಮ್ಮಿ ಸಿಕ್ತು, ಈಗ ಒಳ್ಳೆ. ಈಗ ಏನಿಲ್ಲ ಅಂದ್ರು ಹೇಳ್ತಾ ಇದ್ರಿ, ಎಕರೆಗೆ 25 ಚೀಲ. ಹೌದೌದು, ಸಣ್ಣ ಗಿಡ ಆಗಿದ್ದಕ್ಕೆ 25, ಇನ್ನು ವರ್ಷ ವರ್ಷ ಹೋದಾಗ ಜಾಸ್ತಿ ಆಗ್ತಾವ. ಫಸ್ಟ್ ಎಲ್ಲ ಮಳೆಯಲ್ಲೇ ಆಗ್ತಿತ್ತು, ಈಗ ಸ್ಪ್ರಿಂಕ್ಲರ್ ಮಾಡ್ತೀವಿ, ಹಾಗಾಗಿ ಇಳುವರಿ ಸಿಗ್ತದೆ. ಹೌದು, ಕಾಳು ಮೆಣಸನ್ನು ಹಾಕೊಂಡಿದ್ದೀರಿ? ಕಾಳು ಮೆಣಸು ಎಲ್ಲ ಬಳ್ಳಿಗಳಿಗಿದೆ, ಮರದಲ್ಲೆಲ್ಲ ಇದೆ. ವಾರ್ಷಿಕವಾಗಿ ಅದೆಷ್ಟು ಸಿಗ್ತಾ ಇದೆ 7 ಎಕರೆಯಲ್ಲಿ? ಅದೊಂದು 20-25 ಕ್ವಿಂಟಲ್ ಆಗ್ತದೆ ನೋಡಿ. ಈಗ ತುಂಬಾ ಬಳ್ಳಿಗಳು, ಈ ವರ್ಷ ಸುಮಾರು ಬಳ್ಳಿಗಳು ಹೋಗ್ಬಿಡ್ತಾರೆ. ಹೋದ್ರು ಬಿಡೋದಿಲ್ಲ, ಮತ್ತೆ ಹಾಕ್ತಾ ಇರ್ತೀರಿ ಅಲ್ವಾ? ನೆರಳಿಗೆ ಬರೋದು ಕಷ್ಟ ಸರ್, ಓಪನ್ ಪ್ಲೇಸ್ ಅಲ್ಲೇ ಬರ್ತದೆ. ಮತ್ತೇನ್ ಮಾಡ್ತೀರಿ? ಅದನ್ನು ಕಾಪಿದ್ದು ಕೊಂಬೆ ಕಡದು ಇನ್ನು. ಹೌದು ಹೌದು, ಮಾರು ಉದ್ದದ್ದು ಬಳ್ಳಿನು ಹಾಕೋದಿದೆ ಕೆಲವೊಬ್ಬರು. ಬಳ್ಳಿ ಕಟ್ಟಿ ಬೆಳೆಸೋದಕ್ಕೆ ಸಣ್ಣ ಪ್ಯಾಕೆಟ್ ಆಗೋದಿಲ್ಲ. ನೀವು ಬಹಳ ಮುಖ್ಯವಾಗಿ ಏನೇನು ಕೆಲಸಗಳನ್ನ ಮಾಡ್ತೀರಿ ಮತ್ತೆ ಮಾಡಿಸ್ತೀರಿ? ನಾವು ಎಲ್ಲ ಕೆಲಸದವ್ರ ಜೊತೆ ಎಲ್ಲ ಕೆಲಸ ಮಾಡ್ತೀವಿ, ಪುರ್ಸತೆ ಇರೋದಿಲ್ಲ, ಬೆಳಗಿನ ಸಾಯಂಕಾಲವರೆಗೆ ಕೆಲಸನೇ. ಆಗಿದ್ದಾನೆ ಕೃಷಿಕರು ಮತ್ತೆ ಕೃಷಿ. ಹೌದೌದೌದು, ಸುಮ್ನೆ ಅಡ್ಡಾಡ್ಕೊಂಡು ಯಾರ ಕೂಟ ಮಾಡಿಸಿ ಎಲ್ಲೋ ಇದ್ರೆ ಏನ್ ದುಡಿದ್ರು ಸಾಕಾಗಲ್ಲ. ಕೃಷಿಗೆ ಬಂದ್ಮೇಲೆ ಹೇಗೆ ಹೇಗೆ ನೀವು ಬೆಳವಣಿಗೆ ಆಗಿದ್ರಿ ಹೇಳಿ, ಮತ್ತೇನಾದ್ರೂ ಆಸ್ತಿ ಕೃಷಿಯಿಂದಾನೆ ಎಲ್ಲ ಮನೆ ವೆಹಿಕಲ್ ಎಲ್ಲ ಸೆಕ್ಟರ್ ಇದೆಲ್ಲ ಕೃಷಿಯಿಂದ ಎಲ್ಲ ಮಾಡಿದ್ ಅಲ್ವಾ? ಮತ್ತೆ ಆಸ್ತಿ ತೆಗೆದುಕೊಂಡ್ರೆ? ಇಲ್ಲ ಇಲ್ಲ, ಯಾವ್ದಿಲ್ಲ ಇಲ್ಲ, ಇರೋ ಆಸ್ತಿಯಲ್ಲೇನೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ, ಇರೋ ಆಸ್ತಿಯನ್ನೇ ರೂಢಿ ಮಾಡ್ಕೊಂಡಿರುತ್ತೆ, ಇದೇ ಸಾಕುತ್ತೆ. ಈ ಕೂಲಿಗ ಅವ್ರದ್ದು ತೊಂದ್ರೆ ತುಂಬಾ ಇದ್ರೆ ಬಾರಿ ಕಷ್ಟ ಅಲ್ಲ ಸರ್. ಹೌದು ಹೌದು. ವಿಜಯ ಕರ್ನಾಟಕ ಪತ್ರಿಕೆ ಈ ಸಾರಿ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿಯನ್ನ ಕೊಟ್ಟಿದೆ, ಮತ್ತೆ ಇತರೆ ಬೇರೆ ಇಲಾಖೆಯವರು ಸಹ ಗೌರವಿಸಿದಾರೆ ತಮಗೆ. ಹೌದೌದು, ಅಗ್ರಿಕಲ್ಚರ್ ಅವರು ಮಾಡಿದ್ದಾರೆ. ಯಾವ ಸಲುವಾಗಿ ಮಾಡಿದ್ರು? ಕೃಷಿ ಇಲಾಖೆ ಅವರು. ಅದು ನನಗೆ ಕಾಚಿಪುಳಿದ ಪ್ರೊಸೆಸಿಂಗ್ ಇದರಲ್ಲೇ ಮಾಡಿದ್ರು ಸರ್. ಹೌದಾ? ವಿಜಯ ಕರ್ನಾಟಕದವರು ಇದು ಎರಡು ಮಿಕ್ಸ್ ಮಾಡಿ ಕೊಟ್ಟಿದ್ದು ನನಗೆ. ಮೀನನ್ನು ಸಾಕ್ತೀರಾ? ಮೀನು ಇದೆ ಸರ್, ಎರಡು ಕೆರೆ ಇದೆ. ಯಾವ ಮೀನನ್ನು ಸಾಕ್ತೀರಿ? ಕಾಟ್ಲಾ, ರೋ ಎಲ್ಲ ಮಿಕ್ಸ್ ಇದೆ. 2 ವರ್ಷದಿಂದ ಹಿಡೀಲಿಕ್ಕೆ ಆಗಿಲ್ಲ ಸರ್, ನೀರು ಖಾಲಿ ಮಾಡ್ಲಿಕ್ಕೆ ಕಷ್ಟ. ಏಪ್ರಿಲ್ ಅಲ್ಲಿ ನೀರು ಬಂದ್ಬಿಟ್ರೆ ನೀರು ಖಾಲಿ ಆಗೋದಿಲ್ಲ, ಇಲ್ಲಾಂದ್ರೆ ತೋಟಕ್ಕೆ ಹೊಡೆದು ನೀರು ಖಾಲಿ ಆಗ್ತಿತ್ತು. ಮಳೆ ಬಂದ್ರೆ ನೀರು ಖಾಲಿ ಆಗೋದಿಲ್ಲ, ಮಳೆ ಬರದಿದ್ರೆ ನೀರು ಖಾಲಿ ಮಾಡಿ ಮೀನು ಹಿಡಿಬೋದಿತ್ತು. ನೋಡಿ, ದೊಡ್ಡ ದೊಡ್ಡ ಮೀನು ಇರ್ಬೇಕು ಹಂಗಾದ್ರೆ. ಎಲ್ಲ 4 ಕೆಜಿ ಹತ್ರ ಬಂದ್ಬಿಟ್ಟಿದೆ. ನೋಡಿ ನೋಡಿ, ಅಲ್ಲ ಬೆಳೆದಷ್ಟು ಬೆಲೆ ಬಿಡಿ ಅಲ್ವಾ? ತುಂಬಾ ಬೆಳೆದ್ರೆ ಟೇಸ್ಟ್ ಇರೋದಿಲ್ಲ ಅಂತ ಏನು ಹೇಳ್ತಾರೆ ಸರ್. ಓ ಹಾಗೆ ಹಾಗೆ. ಯಾವ ಮೀನನ್ನ ಸಾಕ್ತೀರಿ ಸಾಮಾನ್ಯವಾಗಿ? ಅದೆಲ್ಲ ಮಿಕ್ಸ್ ಸರ್, ರೋ, ಕಾಟ್ಲೋ, ಹುಲ್ಲುಗಾರ ಎಲ್ಲ ಮಿಕ್ಸ್ ಇದೆ. ಓಹೋ, ಸರಿನೇ. 2 ಕೆರೆಗಳನ್ನ ತೋಟದ ಉದ್ದೇಶಕ್ಕಾಗಿ ಮಾಡ್ಕೊಂಡಿದ್ರಿ, ಅಲ್ಲಿ ಮೀನನ್ನ ಸಾಕ್ತಿದ್ರಿ. ತಪ್ಪದೆ ರೋಬಷ್ಟಕ್ಕೆ ನೀರ್ ಕೊಡ್ಬೇಕು, ಮೊಗ್ಗು ಚೆನ್ನಾಗಿ ಮೂಡ್ಲಿಕ್ಕೆ, ಹೂವಾಗ್ಲಿಕ್ಕೆ ಅಂತ ಅನ್ಕೊಂಡು ಹೇಳ್ತಾರೆ. ಹೇಗೆ, ಯಾವಾಗ ಕೊಡ್ತೀರಿ ನೀವು, ಎಷ್ಟು ಸಾರಿ ಕೊಡ್ತೀರಿ? ಫೆಬ್ರವರಿ 20 ಮೇಲೆ ಕೊಡ್ತೀವಿ ಸರ್. ಒಂದ್ಸರಿ ಒಂದು 20 ದಿವಸ ಬಿಟ್ಟು, 25 ದಿವಸ ಬಿಟ್ಟು ಪುನಃ ಬ್ಯಾಕಿಂಗ್ ಕೊಡ್ತೀವಿ. ಮಳೆ ಬರದಿದ್ರೆ ಬ್ಯಾಕಿಂಗ್ ಕೊಡ್ತೀವಿ. ಮೊದಲು ಸಾರಿ ಕೊಟ್ಟಿಗೆ ಗಿಡಗಳು ಚೈತನ್ಯವಾಗಿ ಚಿಗುರು ಬರ್ತಾ ಸ್ಟಾರ್ಟ್ ಮಾಡ್ತೇವೆ ಸರ್. ನೀರು ಹೊಡಿಲಿಕ್ಕೆ ಮುಂದೆ ನಾವು ಕಪಾತೆಲ್ಲ ಮಾಡಿ ಕ್ಲೀನ್ ಮಾಡಿ ಇಟ್ಕೊಳ್ತೀವಿ, ಮತ್ತೆ ನೀರು ಹೊಡಿತೀವಿ. ಮೊದಲ ನೀರಾವರಿಗೆ ಒಳ್ಳೆ ಒಂಥರ ಮೊಗ್ಗುಗಳು ತುಂಬಿಕೊಳ್ತವೆ, ಎರಡನೇ ನೀರಿಗೆ ಎರಡನೇ ಸತಿ ಸ್ವಲ್ಪ ಒಂದು 25% ಬರ್ತದೆ ಸರ್. ಮತ್ತೆ ಪೂರ್ಣ ಹೂ ಮೂಡಿಸ್ತೀರ ನೀರು ಹೊಡೆದು ಅಥವಾ ಮಳೆಗೆ ಕಾಯ್ತೀರಾ? ಇಲ್ಲ ಇಲ್ಲ ಇಲ್ಲ, ಪೂರ್ತಿ ನೀರು ಹೊಡೆದೆ ಮುಗಿಸ್ಬಿಡ್ತೀವಿ ಸರ್. ಹೌದಾ? ಮಳೆ ಕಾಯೋದಿಲ್ಲ. ಹಾಗೆ ಚೆನ್ನಾಗಿ ಹದವಾಗಿ ನೀರು ಕೊಟ್ಬಿಟ್ರೆ ಎಲ್ಲದ ಒಂದೇ ಸಾರಿಗೆ ಹೂ ಬಂದ್ಬಿಡುತ್ತೆ ಅಲ್ವಾ? ಯೂನಿಫಾರ್ಮ್ ಆಗಿ ಬಂದ್ಬಿಡ್ತದೆ. ಹೌದು ಹೌದು. ಮತ್ತೆ ಸಗಣಿ ಗೊಬ್ಬರ ಕೊಡ್ತೀರಿ, ರಾಸಾಯನಿಕ ಗೊಬ್ಬರ ಕೊಡ್ತೀರಿ, ಮಣ್ಣನ್ನು ಆಗಿಂದಾಗೆ ಪರೀಕ್ಷೆ ಮಾಡಿ ಸುಣ್ಣ ಕೊಡ್ತೀರಾ? ಸುಣ್ಣ ಕೊಡ್ತೀವಿ. ನಿಮ್ಮಲ್ಲೆಲ್ಲ ರಸಸಾರ ಹೇಗಿದೆ? ನಮ್ಮಲ್ಲಿ ಎಲ್ಲರ ಹತ್ರ ಇದೆ ಸರ್. ಓಹೋ, ಹಾಗಾದ್ರೆ ಸುಣ್ಣ ಕೊಡ್ಬೇಕಂತ ಅನಿಸುತ್ತೆ ಅಥವಾ ಕೊಡ್ಬೇಕಂತ ಹೇಳ್ತಾರ ವಿಜ್ಞಾನಿಗಳು? ಅಲ್ಲಿ ಮಳೆ ಜಾಸ್ತಿ ಆಗಿದ್ದಕ್ಕೆ ಕೊಡ್ತಿದ್ದೀನಿ ಸರ್, ಅಷ್ಟೇ, ಮಳೆ ಸ್ವಲ್ಪ ಜಾಸ್ತಿ ಅಲ್ವಾ. 2-3 ವರ್ಷಕ್ಕೊಂದ್ಸರಿ ಮಣ್ಣಿನ ಪರೀಕ್ಷೆ ಮಾಡಿಸ್ತೀರಾ? ಮಾಡಿಸ್ತೀನಿ ಮಾಡಿಸ್ತೀನಿ. ಸಗಣಿ ಗೊಬ್ಬರನ ತಪ್ಪದೆ ಕೊಡ್ತೀರೇನಲ್ವಾ? ಸಗಣಿ ಗೊಬ್ಬರ ಬ್ಯಾಚ್ ಬ್ಯಾಚ್ ಒಂದೊಂದು ಕೊಡ್ತಾ ಇದ್ದೀನಿ. ಓಹೋ, ಅದೇ ದನಕರುಗಳು ಇಟ್ಕೊಂಡಿರೋದ್ರಿಂದ ನಿಮ್ಗೆ ಸಗಣಿ ಗೊಬ್ಬರ ಸಿಗುತ್ತೆ. ಹೌದು, ಮತ್ತಷ್ಟು ತಗೊಳ್ತೀರೇನೋ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಹೊರಗಿನ ತಗೊಳ್ಳೋದಿಲ್ಲ ಸರ್, ನಾನು ಗುಂಡಿಲೇ ಎರೆಹುಳು ಬಿಟ್ಟಿದ್ದೀನಿ, ಅದರದ್ದೇ ಆಗ್ತಾ ಇರ್ತದೆ. ಓ, ಅದು ತೋಟದಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಈಗ. ನೋಡಿ, ಅದೇ ಅದು ಗೋಬರ್ ನೆಲ ಘಟಕದಿಂದ ಹೊರಬರುವ ಬಗ್ಗಡಕ್ಕೆ ಎರೆಹುಳುಗಳನ್ನು ಬಿಟ್ಕೊಂಡ್ಬಿಟ್ಟಿದ್ದೀರಿ? ಮತ್ತೆ ಸಪರೇಟ್ ಗುಂಡಿ ಮಾಡಿ ಅದರಲ್ಲಿ ಸ್ಟಾಕ್ ಮಾಡಿ ಅದಕ್ಕೆ ಹೋಗ್ಬಿಟ್ಟಿದ್ದೀನಿ. ಸರಿನೇ, ಅದೆಲ್ಲ ಮಳೆಗಾಲದಲ್ಲೆಲ್ಲ ತೋಟಕ್ಕೆಲ್ಲ ಹೋಗ್ತಾ ಇರ್ತದೆ. ಹೌದು, ಒಟ್ಟಾರೆ ಪದವಿ ಮಾಡಿಕೊಂಡು ಕೃಷಿಗೆ ಬಂದು ಕೃಷಿಯಲ್ಲಿ ಚೆನ್ನಾಗಿ ತೊಡಸ್ಕೊಳ್ತಾ ಅಭಿವೃದ್ಧಿ ಆಗಿದ್ರಿ, ಆನಂದನು ಪಡ್ತಿದ್ರಿ ಅಲ್ವಾ? ಹೌದೌದೌದು, ಇದೇ ಬದುಕು. ಶ್ರಮ ಪಟ್ರೇನೆ ಸುಖ ಅಲ್ವಾ? ಹೌದೌದು. ನಿಮ್ಮ ಮನೆಯವರ ಹೆಸರೇನಂದ್ರಿ? ನಮ್ಮ ಮನೆಯವರ ಹೆಸರು ವಾಣಿ ಅಂತ ಹೇಳಿ ಸರ್. ಅವರು ಸಹ ಚೆನ್ನಾಗಿ ಕೈ ಜೋಡಿಸಿದಾರಲ್ವಾ? ಅವ್ರ ಮುಕ್ಕಲ್ ಕೆಲಸ ಅವ್ರದೇ. ಓಹಾ, ಏನು ಇಷ್ಟಪಡ್ತಾರೆ ಅವರು? ಏನ್ ಇಷ್ಟಪಟ್ಟು ಅವ್ರ ಕೆಲಸ ಮಾಡ್ತಾರೆ, ನೀವೇನು ಹಂಚ್ಕೊಳ್ತೀರಿ? ಎಲ್ಲ ಕೆಲಸ ನಮ್ ಜೊತೆ ಅವ್ರು ಮಾಡ್ತಾರೆ, ಅವರೇ ಜಾಸ್ತಿ ಮಾಡೋದು ಸರ್. ನಾನು ಸ್ವಲ್ಪ ಕಮ್ಮಿ. ಹೌದಾ? ಲೆಕ್ಕ ಹಾಕಿದ್ರೆ ಅವ್ರದೇ ಕೆಲಸ ಜಾಸ್ತಿ. ಓಹೋ, ಬಹಳ ಅಭಿಮಾನದಿಂದ ನಿಮ್ಮ ಮನೆಯವ್ರನ್ನ ಹೊಗಳ್ತದ್ರಿ, ಮತ್ತೆ ಅವರ ಪಾತ್ರವನ್ನ ಉಲ್ಲೇಖ ಮಾಡ್ತಾರೆ. ಮನೆ ಕೆಲಸ ಮಾಡ್ಕೊಂಡು ತೋಟದ ಕೆಲಸಗಳಿಗೆ ಕೈ ಜೋಡಿಸೋದು ಒಂದು ಉತ್ತಮವಾದ ಗುಣನೇ. ನಿಜ ನಿಜ ನಿಜ, ಕೃಷಿಯಲ್ಲಿ ಶ್ರಮ ಅನ್ನೋದು ಎಷ್ಟು ಪ್ರಮುಖವಾದದ್ದು ಅಂತ ದುಡಿದವರಿಗೆ ಗೊತ್ತು ಅಲ್ವಾ? ಆಳು ಕಾಳುಗಳು ಬೇಕು, ಆದ್ರೆ ಅತಿಯಾಗಿ ನೆಚ್ಚಿಕೊಂಡು ಜೊತೆ ನಾವು ಕೆಲಸ ಮಾಡಿದ್ರೆ ಒಳ್ಳೇದು. ವರ್ಷಕ್ಕೆ 3-4 ಸಾರಿ ರಾಸಾಯನಿಕ ಗೊಬ್ಬರ ಕಾಫಿ ತೋಟಕ್ಕೆ ಹಾಕ್ತೀರಾ? ಇಲ್ಲ ಸರ್, ಎರಡ್ಸತಿ ಕೊಡೋದು. ಅತಿ ಮಳೆ ಇರುವಾಗ ಯೂರಿಯಾನ ಕೊಡ್ತೀರಾ? ಇಲ್ಲ ಸರ್, ನಾನು ಸ್ಟೋರೇಜ್ ಕೊಡ್ಲಿಲ್ಲ, ವರ್ಷದಿಂದ ಸ್ಟಾರ್ಟ್ ಮಾಡ್ಬೇಕು. ಹೌದಾ? ಸಗಣಿಗೆ ಗಿಡಗಳೆಲ್ಲ ಹಸಿರಾಗಿ ತುಂಬಾ ಹೆಲ್ದಿಯಾಗಿದೆ. ಓ ಹಾಗೆ, ಅದಕ್ಕಾಗಿ ಯೂರಿಯಾ ಕೊಡ್ಲಿಲ್ಲ ಈ ವರ್ಷ, ನೋಡ್ಬೇಕು ಕಪಾತ್ ಮಾಡಿ ಫುಲ್ಲು. ಪ್ರತಿ ವರ್ಷನೂ ಸಗಣಿ ಗೊಬ್ಬರ ತೋಟಕ್ಕೆ ಹಾಕ್ತೀರಾ? ಪ್ರತಿ ವರ್ಷ ಒಂದೊಂದು ಬಿಡ್ಡು ಹಾಗೆ ಬರ್ತಾ ಇದೀನಿ ಸರ್. ಓ, ಹಾಕೊಂತ ಬರ್ತೀರಿ? ಹೌದೌದೌದು. ಕಾಳುಮೆಣಸು ಹೋದ್ರು ಮತ್ತೆ ಬೆಳೆಸಲಿಕ್ಕೆ ಗಮನ ಹರಿಸ್ತೀರಿ? ಭಾರಿ ಕಷ್ಟ ಬರೋದು. ಅಡಿಕೆ ತೆಂಗು ಇದೆಯಾ ತೋಟದಲ್ಲಿ? ತೆಂಗು ಇದೆ, ಅಡಿಕೆ ಇದೆ. ತೋಟದಲ್ಲಿ ಇಲ್ಲ ಸರ್, ಅಡಿಕೆ ಸಪರೇಟ್ ಇದೆ. ಪ್ರತ್ಯೇಕವಾಗಿ ಹಾಕೊಂಡಿದ್ರಿ? ಅದು ತೆಂಗು ಸೈಡ್ ಸೈಡ್ ಸೈಡ್ ಇದೆ. ವಿದ್ಯಾವಂತರಾದವ್ರಿಗೆ, ಪದವಿ ಮಾಡ್ಕೊಂಡಿರೋರಿಗೆ ಅಥವಾ ಪೇಟೆ ಸೇರಿರೋರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ತಾವು ಕೃಷಿಕರಾಗಿ ಪದವಿ ಮಾಡಿಕೊಂಡು ಕೃಷಿಗೆ ಬಂದಿರುವ ಹಿನ್ನೆಲೆಯಲ್ಲಿ? ಪದವಿ ಮಾಡಿದ್ರು ಕೃಷಿಯನ್ನು ಬಿಡಬಾರದು ಅಂತ ಹೇಳ್ತೀನಿ ಸರ್. ಯಾವುದೇ ಉದ್ಯೋಗಕ್ಕೆ ಹೋದ್ರು ಕೃಷಿಯ ಸಂಪರ್ಕ ಇಟ್ಕೋಬೇಕು, ಕೃಷಿ ಕೆಲಸಗಳನ್ನ ಮಾಡ್ತಾ ಇರಬೇಕು ಅಲ್ವಾ? ನಿಜ, ಬಹಳ ಖುಷಿ ಆಯ್ತು ಬೆಳ್ಳಿಯಪ್ಪನವ್ರೆ, ತಮಗೆ ಒಳ್ಳೇದಾಗ್ಲಿ, ಧನ್ಯವಾದಗಳು. ನಮಸ್ಕಾರ. ಕೇಳಿಕ್ರೆ, ಇದುವರೆಗೆ ಕಾಫಿ ಬೆಳ್ಕೊಂಡು ಭತ್ತವನ್ನು ಸಾಗುವಳಿ ಮಾಡಿಕೊಂಡು ಕಾಫಿ ತೋಟದಲ್ಲಿ ಪ್ಯಾಷನ್ ಫ್ರೂಟ್, ಕಾಚಂಪುಳಿ ಮತ್ತಿತರೆ ಬೆಳೆಗಳನ್ನು ಸೇರಿಸಿ ಹಸುಗಳ ಸಾಕಾಣಿಕೆಯೊಂದಿಗೆ ತೃಪ್ತಿದಾಯಕವಾಗಿ ಜೀವನ ಮಾಡುತ್ತಾ ಬೆಳವಣಿಗೆಯಾಗಿರುವ ಮಡಿಕೇರಿ ತಾಲೂಕು ಹಕ್ಕತ್ತೂರು ಗ್ರಾಮದ ಅಮ್ಮಟಂಡ ರತ್ತು ಬೆಳ್ಳಿಯಪ್ಪ ಅವರ ಅನುಭವಗಳನ್ನ ಆಲಿಸಿಕೊಂಡ್ರಿ. ಬೆಳ್ಳಿಯಪ್ಪ ಅವರ ಸಂಖ್ಯೆ ಹೀಗಿದೆ: 9480650536. 9480650536. ಇದುವರೆಗೆ ಕಾರ್ಯಕ್ರಮ ಕಾಫಿ ಕನ್ನಡಿ ಬಿತ್ತರವಾಯಿತು. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿದಿರಿ. ನಿರ್ಮಾಣ ವಿಜಯ್ ಅಂಗಡಿ. ಈಗ ನಿಮಗಾಗಿ ಒಂದು ಹಾಡು ಕೇಳುಗರೆ, ಹಾಡಿದ್ದಾರೆ ಕುಮಾರಿ ವೈಭವಿ. ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆ ಕೆಲಸ ಇರದರಿಂದ ಫೆಬ್ರವರಿ 5ರಂದು ಹೊತ್ತಾರೆ 10 ಗಂಟೆಯಿಂದ ಹಿಂಬುತ್ತು 5 ಗಂಟೆ ಮುಟ್ಟ ಮಂಗಳೂರು ರಸ್ತೆ ಜಿಲ್ಲಾಧಿಕಾರಿ ಕಚೇರಿ, ರೇಸ್ ಕೋರ್ಸ್ ರಸ್ತೆ, ಇಂದಿರಾನಗರ, ಚಾಮುಂಡೇಶ್ವರಿ ನಗರ, ಡೈರಿ ಫಾರ್ಮ್, ಕನ್ನಿಕಾ ಬಡಾವಣೆ, ವಿದ್ಯಾನಗರ ಹಂಗೆ ಸುತ್ತಮುತ್ತ ವಿದ್ಯುತ್ ಇರ್ದುಳೆ, ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಕೊಡಗು ಜಿಲ್ಲೆಯಲ್ಲಿ ಬೆಳೆ ಹಾನಿಗೆ ಸಂಬಂಧಪಟ್ಟಂಗೆ 14ನೇ ಹಂತಲಿ 2775 ರೈತರು ಬ್ಯಾಂಕ್ ಖಾತೆಗೆ ರೂಪಾಯಿ 3.25 ಕೋಟಿ ಬೆಳೆ ಪರಿಹಾರನ ಜಮೆ ಮಾಡಲಾಗಿತ್ತು. ಈ ವರ್ಷ ಬೆಳೆ ಹಾನಿ ಸಂಬಂಧ ಒಟ್ಟಾರೆ 50,532 ರೈತರ ಖಾತೆಗಳಿಗೆ ರೂಪಾಯಿ 66.85 ಕೋಟಿ ಪರಿಹಾರನ ಆಧಾರ್ ಬೇಸ್ಡ್ ಪೇಮೆಂಟ್ ಮೂಲಕ ನಗದು ವರ್ಗಾವಣೆ ಮಾಡಲಾಗಿತ್ತು ಅಂತ ಜಿಲ್ಲಾಧಿಕಾರಿಯವರು ತಿಳಿಸಿದರು. ಇಂದು ಜಿಲ್ಲೆಯಲ್ಲಿ ಹೊಸ ಕೋವಿಡ್ 19 ಪ್ರಕರಣ 478 ಬೆಳಕಿಗೆ ಬಂದುಟ್ಟು ಜಿಲ್ಲೆಯಲ್ಲಿ ಒಟ್ಟಾರೆ ಕೋವಿಡ್ 19 ಪ್ರಕರಣಗಳ ಸಂಖ್ಯೆ 45,505 ಆಗಿದ್ದು ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 245 ಆಗುಟ್ಟು. ಕೊರೋನಾ ಪಾಸಿಟಿವಿಟಿ ದರ %19.40 ಆಗುಟ್ಟುತ್ತ ಜಿಲ್ಲಾಧಿಕಾರಿಯವರು ಮಾಹಿತಿ ಕೊಟ್ಟಳು. ಮಡಿಕೇರಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಇದೇ ತಿಂಗಳ 7 ಮತ್ತು 8ನೇ ತಾರೀಕಿಗೆ ವೈದ್ಯರು ಇರ್ದುಳೆ. ಹಾಗೆ ಮಾಜಿ ಸೈನಿಕರು ತನ್ನ ಸಂಸಾರದವು ಹೊಸ ಕಾರ್ಡ್ ಬಗ್ಗೆ 08772224 ಈ ಫೋನಿಗೆ ಸಂಪರ್ಕಿಸಕ್ಕ ಮಾಹಿತಿ ಬಂದುಟ್ಟು. ಕಾನೂನು ಮತ್ತು ಮಾಪನಶಾಸ್ತ್ರ ಇಲಾಖೆ ಕಡೆಯಿಂದ ತಾತ್ಕಾಲಿಕ ಸತ್ಯಾಪನ ಮುದ್ರೆ ಶಿಬಿರ ಫೆಬ್ರವರಿ 1ರಂದು 15ಕ್ಕೆ ಮುಟ್ಟ ಸಿದ್ದಾಪುರದ ಮಾರ್ಕೆಟ್ ರಸ್ತೆಯಲ್ಲಿ ನಡೆದಿದೆ. ಕಾನೂನು ಮಾಪನಶಾಸ್ತ್ರ ನಿರೀಕ್ಷಕರು ತಿಳಿಸಿಯೋಳು. ಹೈಕೋರ್ಟ್ ನ್ಯಾಯಮೂರ್ತಿಗಳ ಹುದ್ದೆಗೆ ಕೊಡಗುನ ಚೆಪ್ಪುಡಿರ ಎಂ ಪೂನಚ್ಚ ಅವು ನೇಮಕ ಆಗೋಳು. ಇವು ಕೊಡಗು ಜಿಲ್ಲೆನ ತಿತಿಮತಿ ನಿವಾಸಿ. ಹೈಕೋರ್ಟ್ ನಿವೃತ್ತ ವಕೀಲ ಚೆಪ್ಪುಡಿರ ಮೊನ್ನಪ್ಪ ಹಂಗೆ ಶೈಲಾ ದಂಪತಿಗಳ ಮಂಗ. ಗೋಣಿಕೊಪ್ಪ ಸರ್ಕಾರಿ ಪ್ರಾಥಮಿಕ ಶಾಲಾ ಆಟದ ಬಾನಿಲಿ ಮಾರ್ಚ್ 15 ಮತ್ತು 16ರಂದು ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ ಕಡೆಯಿಂದ ಕೂರ್ಗ್ ಚಾಂಪಿಯನ್ಸ್ ಫುಟ್ಬಾಲ್ ಲೀಗ್ ನಡೆದದೆತ್ತ ಗೊತ್ತಾಗುಟ್ಟು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಅಭಿವೃದ್ಧಿ ಸಮಿತಿನ ಪುನರ್ರಚನೆ ಮಾಡಿಕೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರ ಆದೇಶ ಹೊರಡಿಸಿಳು. ಅಭಿವೃದ್ಧಿನ ಸಮಿತಿಯ ಗೌರವ ಅಧ್ಯಕ್ಷರಾಗಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊ ಪಿಎಸ್ ಯಡಬಡಿತಾಯ, ಅಧ್ಯಕ್ಷರಾಗಿ ಶಾಸಕ ಎಂಪಿ ಅಪ್ಪಚ್ಚುರಂಜನ್ನವು ಕಾರ್ಯನಿರ್ವಹಿಸುವೆ. ಸಹಕಾರ ಮಂತ್ರಿ ಎಸ್ಟಿ ಸೋಮಶೇಖರವು ಫೆಬ್ರವರಿ 4ರಂದು ಕೊಡಗು ಜಿಲ್ಲಾ ಪ್ರವಾಸ ಕಾರ್ಬರ್ ಹಮ್ಮಿಕೊಂಡಳು. ಮಂತ್ರಿಗ ಅಂದು ಹೊತ್ತಾರೆ 11 ಗಂಟೆಗೆ ಕುಶಾಲನಗರ ತಾಲೂಕಿನ ಹೆಬ್ಬಾಲೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹೊಸ ಕಟ್ಟಡದ ಉದ್ಘಾಟನೆಗೆ ಪಾಲ್ಗೊಳ್ಳುವೆ. ಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ ಪಿ ಸುಬ್ರಹ್ಮಣ್ಯ ಗೌಡ ಅವು ಮಾಹಿತಿ ಕೊಟ್ಟಳು. ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಇದೇ ತಿಂಗಳ 8ಕ್ಕೆ ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ಜಿಲ್ಲಾ ಪಂಚಾಯತ್ ಸಭಾವಾಡಿಲಿ ಜಿಲ್ಲೆನ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದದೆತ್ತ ಗೊತ್ತಾಗುಟ್ಟು. ಕರ್ನಾಟಕ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ದಶವರ್ಷದ ಸಂಭ್ರಮ ಆಚರಣೆ ಪ್ರಯುಕ್ತ ಸ್ಮರಣ ಸಂಚಿಕೆನ ಹೊರಗೆ ತಗೊಂಡು ಬಾಕೆ ಖುಷಿ ಇರುವರಿಂದ ಇಲ್ಲಿ ಮುಟ್ಟ ಪ್ರಕಟ ಆದ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಲೇಖನ ಬರಹ ಕತೆ ಕವನನ ಕೇಳಿಯಳು. ಖುಷಿ ಇದ್ದವು ತಾವು ಬರೆದ ಬರಹನ ಇದೇ ತಿಂಗಳ 15ರೊಳಗೆ ಅಕಾಡೆಮಿನ ಕಚೇರಿಗೆ ಕಳಿಸಿಕೊಡುಗುತ್ತ ರಿಜಿಸ್ಟ್ರವು ತಿಳಿಸಿಯಳು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡಿಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಚೇರಂಬಾಡೆ ಬಿಬಾಡಗ ಗ್ರಾಮನ ನಡುವಟಿರ ಕುಟುಂಬಸ್ಥರ ಶ್ರೀ ವೆಂಕಟರಮಣ ದೇವರ ಹರಸೇವನ ಇದೇ 5ರಂದು ಶನಿವಾರ ಕುಟುಂಬದ 5 ಮನೆಯಲ್ಲಿ ನಡೆಸುವೆ. ಅಂದು ಹಗಲು 9 ಗಂಟೆಗೆ ಪಾನಕ ಪೂಜೆ, 10:30 ಗಂಟೆಗೆ ಮಹಾಪೂಜೆ, ಮಧ್ಯಾಹ್ನ 1:30 ಗಂಟೆಗೆ ಕೆಂಚರಾಯನ ಪೂಜೆ ನಡೆದಿದೆ. ಊರವು ಕೊಟ್ಟಗೂಡಗ ನೆಂಟರಿಷ್ಟರು ಬಂದು ದೇವರ ಕೃಪೆಗೆ ಪಾತ್ರರಾಗೋ ಕೂತ ನಡುವಟಿರ ಪಟ್ಟೆದಾರ ಹಂಗೆ ಕುಟುಂಬಸ್ಥರು ಕೇಳಿಕೊಂಡಳು. ಹಚ್ ಅಂಡ್ ಕೆ ರೆಫ್ರಿಜರೇಷನ್ ಪೊಲೀಸ್ ಸ್ಟೇಷನ್ ಹತ್ತಿರ ಎಫ್ಎಂಸಿ ರೋಡ್ ನಾಪೋಕ್ಲು. ಇಲ್ಲಿ ಎಲ್ಲಾ ತರಹದ ಫ್ರಿಡ್ಜ್ ಮೈಕ್ರೋವೇವ್ ವಾಷಿಂಗ್ ಮೆಷಿನ್ ಸರ್ವಿಸ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಹಚ್ ಅಂಡ್ ಕೆ ರೆಫ್ರಿಜರೇಷನ್ ನಾಪೋಕ್ಲು. ಮೊಬೈಲ್ 9880596026 ಅಥವಾ 9448556026. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಹಿಲ್ ರೋಡ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪ. ಅಭಿಲಾಷ್ ಸ್ಟೋರ್ ನಲ್ಲಿ ಸ್ಯಾಮ್ಸಂಗ್ ಕಂಪನಿಯ ಮೆಗಾ ಆಫರ್. ಸ್ಯಾಮ್ಸಂಗ್ ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಎಲ್ಇಡಿ ಖರೀದಿಸುವಾಗ ಫಾಸ್ಟ್ ಟ್ರ್ಯಾಕ್ ವಾಚ್ ಫ್ರೀ, ಅಲ್ಲದೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಗಳು. ಪ್ರೆಸ್ಟೀಜ್ ಕುಕ್ಕರ್ ಬೈ ಒನ್ ಗೆಟ್ ಒನ್ ಫ್ರೀ, ಟೈಟನ್ ಟೈಮೆಕ್ಸ್ ವಾಚಸ್ ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಹೀರೋ ಬೈಸಿಕಲ್ ಎಕ್ಸ್ಚೇಂಜ್ ಆಫರ್, ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ನಿಧನ ಸುದ್ದಿ. ಮೈಸೂರು ವಾಸಂಜ ಅಂಜಪರ್ವಂಡ ರಿಟೈರ್ಡ್ ಐಜಿಪಿ ಶಂಭು ಕುಂಜಪ್ಪ ಅಯ್ಯಂಗಡ ಪೊಣ್ಣು ರಾಧಾ ಅಯ್ಯಂಗ ಇಂದು ಮರಣಪಟ್ಟಿತ್ತು. 76 ಬಯತ್ರ ಅಂಜಪರ್ವಂಡ ರಾಧಾ ತಾಮನೆ ಪಳಂಗಂಡ ಕಡಂಗಮುರೂರ್ ಇಂಗಡ ಚಾವುತಡಿನ ನಾಳೆ ಮೈಸೂರು ಜೆಎಸ್ಎಸ್ ಆಸ್ಪತ್ರೆಗೆ ದಾನ ಕೊಡ್ಪಾಂದು ಅರಿಚಿಟ್ಟಿತ್ತು. ನೆಲ್ಜಿ ಗ್ರಾಮತ್ರ ತುಂಬೈರ ಗಣಪತಿ ರಘು ಅಯ್ಯಂಗ ಇಂದು ಮಜ್ಜನ ಮರಣಪಟ್ಟಿತ್ತು. ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ತುಂಬೈರ ಗಣಪತಿ ರಘು ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ ನೆಲ್ಜಿ ಗ್ರಾಮತ್ರ ತುಂಬೈರ ಒಕ್ಕ ಐನ್ ಮನೆಯಲ್ಲಿ ನಡ್ಪ. ಕಕ್ಕಬ್ಬೆ ಕುಂಜಿಲ ಗ್ರಾಮ ಕಾರಳನ ಬಟ್ಟೀರ ಅಪ್ಪಾಜಿ ಅಪ್ಪಚಾಯಿಂಗ ಇಂದು ಪೊಲಕ ಮರಣಪಟ್ಟಿತ್ತು. 79 ಬಯತ್ರ ಬಟ್ಟೀರ ಅಪ್ಪಾಜಿ ಅಪ್ಪಚಾಯಿಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನ ನಡ್ಪಾಂದು ಒಕ್ಕಕಾರ ಅರಿಚಿಟ್ಟಿತ್ತು. ಕುಂಬಳದಾಳು ಗ್ರಾಮದ ಕಣ್ಣಯ್ಯನ ದಿವಂಗತ ನಾನಯ್ಯ ಅವರ ಪತ್ನಿ ಮುತ್ತವ್ವ ಅವರು ಇಂದು ನಿಧನರಾಗಿದ್ದಾರೆ. 86 ವರ್ಷ ಪ್ರಾಯದ ಕರ್ಣಯ್ಯನ ಮುತ್ತವ್ವ ತವರು ಮನೆ ಮೇಚನ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಯ ನಂತರ ನಡೆಯಲಿದೆ. ಮೂಲತ್ ಕುಕ್ಲೂರು ಕಾರಳಾನ ಅಮ್ಮತ್ತಿಲು ವಾಸೆಂಜ ಕುಂದತ್ತು ಮಾಳೆಟ್ಟಿರ ಪೌತಿ ಪೊನ್ನಪ್ಪ ಪೊನ್ನು ಅಯ್ಯಂಗಡ ಪೊಣ್ಣು ಗೌರಮ್ಮ ಗೌರು ಅಯ್ಯಂಗ ಇಂದು ಮರಣಪಟ್ಟಿತ್ತು. 84 ಬಯತ್ರ ಮಾಳೆಟ್ಟಿರ ಗೌರಮ್ಮ ಗೌರು ಇಂಗಡ ಚಾವುತಡಿನ ಅಮ್ಮತ್ತಿ ವಿರಾಜಪೇಟೆ ರಸ್ತೆಯಲ್ಲುಳ್ಳ ಇಂಗಡ ರೋಸ್ ಕಾಟೇಜಲ್ಲಿ ಕೂಟುವ ದಪನ ಕಾರ್ಯ ನಾಳೆ ಮಜ್ಜನ 12 ಗಂಟೆಗೆ ಕುಕ್ಲೂರ್ಲುಳ್ಳ ಮಾಳೆಟ್ಟಿರ ಒಕ್ಕ ತುಂಡುಗಳತ್ತು ನಡ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದೇನುಳ್ಳ ಚೊಟ್ಟಣ ದಿವ್ಯ ಪ್ರದೀಪ್. ಕರ್ನಾಟಕ ಕೊಡೋ ಸಾಹಿತ್ಯ ಅಕಾಡೆಮಿ ಪಿಂಜ ನಾಲ್ನಾಡು ಕುಡಿಯಡ ಮಂದ್ ನಮ್ಮ ಸಮಿತಿರ ಆದನೆಲೆ ಯವಕ ಪಾಡಿರ ಕುಡಿಯಡ ಮಂದಲು ಇದೇ ಇಟ್ಟಾಂಗ್ ಪಲಕ 10 ಗಂಟೆಗೆ ಕುಡಿಯಡ ಮಂದ್ ನಮ್ಮ ಕಾರ್ಯಕ್ರಮ ನಡಪ. ಯವಕ ಪಾಡಿರ ಪೆರಿಯ ಜಾನಪದ ಕಲಾವಿದ ಪಡಿಯಮಲೆ ಗಣೇಶ್ ಬಿದ್ದಪ್ಪಯ್ಯಂಗ ಕಾರ್ಯಕ್ರಮಕ್ಕೆ ಮುಳಿಯಿಡುವ ಕಾರ್ಯಕ್ರಮತ್ರ ಕೊರವುಕಾರಿಕೆನ ಅಕಾಡೆಮಿರ ಅಧ್ಯಕ್ಷೆ ಡಾ ಅಮ್ಮಟಂಡ ಪಾರ್ವತಿಯಪ್ಪಯ್ಯ ವಹಿಸುವ. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ರೇಯಂಗ ಮೂಂದನೇ ತಿಂಗತ್ರ ಪೊಂಗುರಿ ಸಂಚಿಗೆ ಬಿಡುಗಡೆ ಮಾಡುವ ಅಂದು ಪಲತರತ್ರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡುನನಿಕೆ ಅಕಾಡೆಮಿ ಬಳಿಪಡ್ತಿತ್ತುಳ ಪುಸ್ತಕ ಸೀಡಿರ ಪ್ರದರ್ಶನ ಪಿಂಜ ಮಾರಾಟ ಇಪ್ಪ. ಅಂದು 24 ಗಂಟೆಗೆ ಆಖಿರಿ ಸಮಾರಂಭ ನಡಪ. ಸರ್ಕಾರತ್ರ ನೇಮಕೊತ್ತನಿಕೆ ಕಾರ್ಯಕ್ರಮ ನಡಪ ಅಂದು ಅಕಾಡೆಮಿಯ ರಿಜಿಸ್ಟರ್ ಅಜ್ಜಿಕುಟ್ಟಿರ ಗಿರೀಶ್ ಅರಿಚಿಟ್ಟಿತು. ಮನೆಲೆ ಇಂಜಂಡ್ ತಜ್ಞ ವೈದ್ಯಗಳುಂಡು ಬಣ್ಣೆ ಚಿಕಿತ್ಸೆ ಸಲಹೆ ಪಡೆದವಕ್ಕೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿತ್ತುಳ ಇ ಸಂಜೀವಿನಿ ಆಪ್ ನ ಉಪಯೋಗಿಸುಟ್ಟೋಣು ಎಂದು ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆನಂದ್ ಅಣ್ಣುಚಿ. ಎಕ್ಕೊಲು ಫಲಕ 8 ಗಂಟೆಂಜ 9 ಗಂಟೆಗೆತ್ತೇನೆ ಸಾಮಾನ್ಯ ವೈದ್ಯಂಗ ಪಿಂಜ ತಜ್ಞ ವೈದ್ಯಂಗಡ ಸೇವೆ ಕುಟ್ಟುವ. ದಿನಕ್ಕೆ ಒಬ್ಬಂಗ ಓರು ಟೋಕನ್ ಬಳಸಿಯವಳು. ಸುದ್ದಿಗೋಷ್ಠಿಯಲ್ಲಿ ತಕ್ಪರಂದ ಡಾಕ್ಟರ್ ಆನಂದ್ ರೈಂಗ ಈ ಸಂಜೀವಿನಿರ ಯೋಜನೆರ ಮೂಲಕ ರಾಜ್ಯದ 36 ಲಕ್ಷ ಜನ ತಂಗಡ ಮನೆಲೆ ಆಳ್ತಂಡ್ ತಜ್ಞ ಡಾಕ್ಟರ್ಸ್ಗಳುಂಡು ತಂಗಡ ಸಮಸ್ಯೆಗೆ ಬಣ್ಣೆ ಸಲಹೆ ಪಡೆದಿತ್ತಿ. ಮಡಿಕೇರಿಲುಳ್ಳ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಇದೇ 7 ಪಿಂಜ ಇಟ್ಟಂಗ್ ಡಾಕ್ಟರ್ ಸಿಪ್ಪುಲೆ ಮಾಜಿ ಪಟ್ಟಳಕಾರ ಪಿಂಜ ಅಯ್ಯಂಡ ಸಂಸಾರ ಅಯ್ಯಂಗಡ 64B ಪುದಿಯ ಕಾರ್ಡ್ ಮೀದ ಫೋನ್ ರ ಮೂಲಕ ಮಾಹಿತಿ ಪಡೆದಂಡು ಕಾರ್ಡ್ ನ ಪಡೆದೋಲುಂದು ಇಸಿಎಚ್ಎಸ್ ರ ಪ್ರಕಟಣೆ ಕೇಟಂಡಿತು. ಕರ್ನಾಟಕ ಕೊಡೋ ಸಾಹಿತ್ಯ ಅಕಾಡೆಮಿ ರಾಧನೆಲು ಕೊಡೋ ಪಾಜೆ ಸಂಸ್ಕೃತಿನ ಉಳಿತಿತ್ತು ಬಳತುವಕ್ಕೆ ಕೊಡೋ ವ್ಯಾಕರಣ ರಚನೆ ಮಾಡುವಕ್ಕೆ ಮಿಂಜ ಕಿಳುಂಜಿತು. 7 ತಜ್ಞಗಳೋಡೆ ಓರ್ ಸಮಿತಿನ ರಚನೆ ಮಾಡಿತು. ವ್ಯಾಕರಣ ಸಮಿತಿರ ಆದ್ಯ ಸಭೆ ಅಕಾಡೆಮಿರ ಕಚೇರಿಯಲ್ಲಿ ಇಕ್ಕಾಯಿತು ನಡೆದಿತು. ಸಮಿತಿರ ಅಧ್ಯಕ್ಷಗಳನ್ನು ಡಾಕ್ಟರ್ ಅಮ್ಮಟಣ್ಣ ಪಾರ್ವತಿಯಪ್ಪಯ್ಯ ತಕ್ಕ ಬಂದಿತು. ಇಕ್ಕಾಕಲೆ ಅಕಾಡೆಮಿಲು ದಂಡು ಸಮಿತಿ ಸಭೆ ನಡೆದಿತು. ಕೊಡೋ ವ್ಯಾಕರಣ ಪುಸ್ತಕ ಕೊಡೋ ಪಾಜನೆ ಪಡಪುಚುಡುವ ಹಿಂಗಕ್ಕೆ ಪಡಿಪ್ಪ ಹಿಂಗ ಉಪಯೋಗ ಅಪ್ಪ ಅಂದಣುಚಿ. ಮಡಿಕೇರಿ ನಗರಸಭೆ ಕಾಲೋದಿ ಸ್ವಚ್ಛತಾ ಸರ್ವೇಕ್ಷಣತ್ ನಲ್ಲ ಸಾಧನೆ ಮಾಡಿತು. ವಾರ್ಡ್ ವಾರ್ಡ್ ರಮನಾರ ಪಿಂಜ ನಗರ ವ್ಯಾಪ್ತಿಲ ಘನತ್ಯಾಜ್ಯ ನಿರ್ವಹಣೆ ಮಾಡಿಯನುಂಡು. ಈ ಕುರಿ ಗಾರ್ಬೇಜ್ ಫ್ರೀ ಸಿಟಿ ಮಾಡುವಲ್ಲಿ ಸಾರ್ವಜನಿಕರ ಸಹಕಾರ ಏರ ಉಂಡು. ಮಡಿಕೇರಿ ನಗರಸಭೆಗೆ 3-star ನಗರ ಅಂದು ಘೋಷಣೆ ಮಾಡುವ ಸಾರ್ವಜನಿಕ ತಂಗಡ ಸಲಹೆ ಸೂಚನೆ ಇದೇ ಏಳಾಂಡ ಒಳ್ಳು ಕೊಡ್ಕೊಂಡು ಪೌರಾಯುಕ್ತಗಳನ್ನು ರಾಮದಾಸ್ ಕಟ್ಟಣಿತು. ಮಡಿಕೇರಿಯ ತ್ಯಾಗರಾಜ್ ಕಾಲೋನಿ 44.6 lakh rupees ಖರ್ಚಿಲ್ ಕರ್ನಾಟಕ ಕೊಳಗೇರಿ ಮಂಡಳಿ ಆದನೆಲ್ ರೋಡ್ ಚರಂಡಿ ಅಭಿವೃದ್ಧಿಗೆ ನಾಳೆ ಶಾಸಕಗಳನ್ನು ಮಂಡೇಪಂಡ ಅಪ್ಪಚ್ಚು ರಂಜನ್ ರೈಂಗ ಭೂಮಿ ಪೂಜೆ ನಡೆತು ಅಂದು ಪೌರಾಯುಕ್ತ ಅರಿಚಿಟ್ಟಿತು. ಮಡಿಕೇರಿ 66/11 kV ಕರೆಂಟ್ ಉಪಕೇಂದ್ರ ತಿಂಜ ಪೊರೆಪಾಯುವ F12 ರಾಜಸಿಟಿ ಫೀಡರ್ ಅವಶ್ಯ ಉಳ್ಳ ರಿಪೇರಿ ಪಣಿ ಉಳ್ಳಾನಗೊಂಡು ಮತ್ತೊಂದು ಅಂಜಾಂಗ್ ಪಾಲಕ 10 ಗಂಟೆಯಿಂದ 25 ಗಂಟೆಗೆ ತಾನೆ ಮಂಗಳೂರು ರೋಡ್ ಜಿಲ್ಲಾಧಿಕಾರಿಯ ಕಚೇರಿ ರೇಸ್ ಕೋರ್ಸ್ ರೋಡ್ ಇಂದಿರಾನಗರ ಚಾಮುಂಡೇಶ್ವರಿ ನಗರ ಡೈರಿ ಫಾರ್ಮ್ ಕನ್ನಿಕಾ ಬಡಾವಣೆ ವಿದ್ಯಾನಗರ ಸುತ್ತಮುತ್ತ ಕರೆಂಟ್ ಇಪ್ಪಲೆಂದು ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅರಿಚಿಟ್ಟಿತು. ಡೆಲ್ಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪೆರೇಡ್ಲು ಕೂಡಿಯಾಡಿತುಳ ಎನ್ಸಿಸಿ ಕೆಡೆಟ್ಸ್ಗೆ ಇದೇ ಅಂಜಾಂಗ ಪಲಕ 10 ಗಂಟೆಗೆ ಮಡಿಕೇರಿಯ ಎನ್ಸಿಸಿ ಕಚೇರಿಯಲ್ಲಿ ಗೌರವ ಒಪ್ಪುಚಿಡುವ ಕಾರ್ಯಕ್ರಮ ನಡಪಂದು ಕರ್ನಲ್ ಕಮಾಂಡಿಂಗ್ ಅಧಿಕಾರಿ ಕರ್ನಲ್ ಚೇತನ್ ಕುಮಾರ್ ದಿವಾನ್ ಅರಿಚಿಟ್ಟಿತು. ವಿರಾಜಪೇಟೆ ಪಿಂಜ ಪೊನ್ನಂಪೇಟೆ ತಾಲೂಕರ ಫಲಾನುಭವಿಯಕ್ಕೆ 94C ಅಡಿ ವಾಸತ್ರ ಮನೆರ ಜಾಗತ್ರ ಹಕ್ಕುಪತ್ರದ ಶಾಸಕಗಳನ್ನ ಕೆಜಿ ಬೋಪಯ್ಯಂಗ ಕೊಡುತ್ತದೆ. ಅಲ್ಲಿಂದ ತಕ್ಪರ್ನ ಶಾಸಕಂಗ ಹಕ್ಕುಪತ್ರ ಪಡೆದಂಗ ಜಾಗತ್ನ ಏದೇ ಕಾರಣಕ್ಕೂ ಮಾರುವಕಾಗ ಅನ್ನನೆ ಸರ್ಕಾರತ್ರ ಪಲತರತ್ರ ಸೌಲಭ್ಯತ್ನ ಪಡೆದಣುಚಿ. ಈ ಸಂದರ್ಭದ ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ಹಾಜರಿಂಜತ್ತು. ಸಹಕಾರ ಸಚಿವಗಳನ್ನು ಎಸ್ಟಿ ಸೋಮಶೇಖರಯ್ಯಂಗ ನಾಳೆ ಕೊಡಗು ಜಿಲ್ಲೆಗೆ ಬಪ್ಪದುಂಡು. ನಾಳೆ ಪೊಲಕ 11 ಗಂಟೆಗೆ ಕುಶಾಲನಗರ ತಾಲೂಕರ ಹೆಬ್ಬಾಲೆ ಪ್ರಾಥಮಿಕ ಕೃಷಿ ಪತ್ರ ಸಹಕಾರ ಸಂಘತ್ರ ಪುದಿಯ ಕಟ್ಟಡತ್ರ ಉದ್ಘಾಟನಾ ಸಮಾರಂಭತ್ತು ಕೂಡಿಯಾಡು ಅಂದು ಸಚಿವಂಗಡ ವಿಶೇಷ ಕರ್ತವ್ಯಾಧಿಕಾರಿ ಸಿ ಸುಬ್ರಹ್ಮಣ್ಯಗೌಡ ಅರಿವಿಕೆ ತಂದಿತು. ಕೊಡಗು ಜಿಲ್ಲೆಯಲ್ಲಿ ಬೆಳೆ ನಷ್ಟಕ್ಕೆ ಸಂಬಂಧಪಟ್ಟಣಕ್ಕೆ 14ನೇ ಮುಟ್ಟರ ದಂಡಾರ್ಥ 7.75 ರೈತಂಗಡ ಬ್ಯಾಂಕ್ ಖಾತೆಗೆ 3.25 crore ಬೆಳೆ ಪರಿಹಾರ ಜಮೆ ಮಾಡಿತು. ಈ ಕಾಲ ಒಟ್ಟು 50,532 ರೈತಂಗಡ ಖಾತೆಗೆ 66.85 crore ಪರಿಹಾರತ್ನ ಆಧಾರ್ ಬೇಸ್ಡ್ ಪೇಮೆಂಟ್ ಮೂಲಕ ನೇರ ನಗದು ವರ್ಗಾವಣೆ ಮಾಡಿತು ಎಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅರಿಚಿಟ್ಟಿತು. ಜಿಲ್ಲೆಯಲ್ಲಿ ದಂಡಾರ್ಥ 21 ಸಾಲರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ನಡಿಲು ನೆಲ್ಲು ಖರೀದಿಗೆ ಸಂಬಂಧಪಟ್ಟಣಕ್ಕೆ ಒಟ್ಟು 884 ರೈತಂಗ ನೆಲ್ಲು ಖರೀದಿಗೆ ಪೆದ ನೋಂದಾವಣೆ ಮಾಡಿಂಡಿತು. ಅಕ್ಕಿ ಮಿಲ್ಲುಕಾರ ಸಹಕಾರ ನಿರ್ಕು ಮಾಡಿತುಳ ಕ್ರಯತ್ರ ಪರಿಷ್ಕರಣೆ ಮಾಡುವನಿಕೆ ಕೇಟಂಡಿತು. ಈ ಸಮಸ್ಯೆ ಪರಿಹಾರ ಆನನಿಕೆ ನೆಲ್ಲು ಖರೀದಿ ಶುರು ಮಾಡುವಂದು ಇಲಾಖೆಯ ಉಪನಿರ್ದೇಶಕ ಗೌರವ್ ಕುಮಾರ್ ಶೆಟ್ಟಿ ಅರಿಚಿಟ್ಟಿತು. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಿಂದಿತು. ಸುದ್ದಿ ಸಮಾಚಾರ ಕೇಳಿದರೆ ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಗ್ಲು. 7:32 ಸಮಯ. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ. ಜಗದ ವಿಷಯ ತಿಳಿಯಲು ಬದುಕ ಸೊಬಗ ಸವಿಯಲು ಓ